ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ರಾಮನವಮಿ, ಇವತ್ತು ರಾಮದಶಮಿ, ನಾಳೆಗೆ ರಾಮ ಏಕಾದಶಿ. ರಾಮಮಯ ಶ್ರೀರಾಮಕೃಷ್ಣರು ಯಾರು ರಾಮನೋ ಅವರೇ, ಯಾರು ಕೃಷ್ಣನೋ ಅವರೇ ರಾಮಕೃಷ್ಣರಾಗಿ ಅವತರಿಸಿದ್ದಲ್ಲದೆ ತಮ್ಮ ಸಾಧನ ಆಕಾರದಲ್ಲಿ ಆ ಕಡೆ ರಾಮನನ್ನು ಈ ಕಡೆ ಕೃಷ್ಣನನ್ನು ಕೂಡ ಸಾಕ್ಷಾತ್ಕರಿಸಿಕೊಂಡಂತಹ ದಿವ್ಯವಾದ ಘಟನೆಗಳೆಲ್ಲ ನಮ್ಮ ಮನಸ್ಸಿನಲ್ಲಿವೆ. ಶ್ರೀರಾಮನನ್ನು ಯಾವ ರೀತಿಯಲ್ಲಿ ಅವರು ಸ್ಮರಣೆ ಮಾಡ್ತಾ ಇದ್ರು ಹೇಳ್ತಕ್ಕಂತಹ ಮಾತು ಕೂಡ ಈ ವಚನವೇದದಲ್ಲಿ ನಮಗೆ ಬಹಳಷ್ಟು ಸಿಗ್ತಾ ಇದೆ. ಆದ್ರಿಂದ ಈಗ ಒಂದು ಸ್ವಲ್ಪ ಹೊತ್ತು ರಾಮ ಸಂಕೀರ್ತನೆಯನ್ನು ಕೂಡ ಮಾಡೋಣ. ರಾಮ ಕೋದಂಡ ರಾಮ, ರಾಮ ಕಲ್ಯಾಣ ರಾಮ, ರಾಮ ಕೋದಂಡ ರಾಮ, ರಾಮ ಪಟ್ಟಾಭಿರಾಮ ಅನ್ನುವ ಈ ಪಲ್ಲವಿಯನ್ನು ಮಾತ್ರ ನೀವು ಹೇಳಿ, ಉಳಿದ ಚರಣಗಳನ್ನೆಲ್ಲ ಈ ಕಡೆಯಿಂದ ಹೇಳಿದ ತಕ್ಷಣ ನೀವು ಪಲ್ಲವಿಗೆ ಬಂದ್ಬಿಡಿ. ರಾಮ ಕೋದಂಡ ರಾಮ, ರಾಮ ಕಲ್ಯಾಣ ರಾಮ, ರಾಮ ಕೋದಂಡ ರಾಮ, ರಾಮ ಪಟ್ಟಾಭಿರಾಮ. ಯಾತಕ್ಕೆ ಅಂತಂದ್ರೆ ಈ ಉಳಿದ ಇಲ್ಲ ಚರಣಗಳು ಒಬ್ಬರೇ ಹೇಳಿದ್ರೆ ಬಾಕಿ ಉಳಿದವರು ಎಷ್ಟೋ ಜನ ಇದಾರಲ್ಲ ಅವರಿಗೆ ಅರ್ಥ ಆಗ್ತದೆ. ಒಟ್ಟಿಗೆ ಹೇಳಿದ್ರೆ ಅದೇನೋ ಹೇಳ್ತಾ ಇದ್ದಾರೆ ಅಂತ ಅನಿಸ್ತದೆ, ದಿನ ಅದು ಏನು ಹೇಳ್ತಾ ಇದ್ದಾರೆ ಗೊತ್ತಾಗೋದಿಲ್ಲ. ಆಮೇಲೆ ಮುಕ್ತಾಯದ ಹೊತ್ತಿಗೆ ಸರಿಯಾಗಿ ಐದು ಬೆರಳುಗಳನ್ನು ಎಣಿಸಿ ಐದು ಸಲ ಹೇಳಿ ರಾಮ ಅಂತ ಹೇಳಿ ನಿಲ್ಲಿಸ್ಬೇಕು. ರಾಮ ಕೋದಂಡ ರಾಮ, ರಾಮ ಕಲ್ಯಾಣ ರಾಮ, ರಾಮ ಕೋದಂಡ ರಾಮ, ರಾಮ ಪಟ್ಟಾಭಿ ರಾಮ, ರಾಮ ಕೋದಂಡ ರಾಮ, ರಾಮ ಕಲ್ಯಾಣ ರಾಮ, ರಾಮ ಕೋದಂಡ ರಾಮ, ರಾಮ ಪಟ್ಟಾಭಿ ರಾಮ, ರಾಮ ಕೋದಂಡ ರಾಮ, ರಾಮ ಕಲ್ಯಾಣ ರಾಮ, ರಾಮ ಕೋದಂಡ ರಾಮ, ರಾಮ ಪಟ್ಟಾಭಿ ರಾಮ, ರಾಮ ಸೀತಾಪತಿ ರಾಮ ನಿವೇ ಗತಿ ರಾಮ, ಸೀತಾಪತಿ ರಾಮ ನಿವೇ ಗತಿ ರಾಮ, ನಿಮೃಕ್ಕಿತಿ ರಾಮ ನೀಚೆ ಚಿಕ್ಕಿತಿ ರಾಮ, ಕೋದಂಡ ರಾಮ, ರಾಮ ಕಲ್ಯಾಣ ರಾಮ, ರಾಮ ಕೋದಂಡ ರಾಮ, ರಾಮ ಪಟ್ಟಾಭಿ ರಾಮ, ರಾಮ ನೀಚೆ ವರು ಜೋಡು, ರಾಮ ಶ್ರೀಕಂಠ ಜೋಡು, ರಾಮ ನೀಚೆ ವರು ಜೋಡು, ರಾಮ ಶ್ರೀಕಂಠ ಜೋಡು, ರಾಮ ನೀನು ನೀವಾಡು, ರಾಮ ನಾತೋ ಮಾತಾಡು, ರಾಮ ಕೋದಂಡ ರಾಮ, ರಾಮ ಕಲ್ಯಾಣ ರಾಮ, ರಾಮ ಕೋದಂಡ ರಾಮ, ರಾಮ ಪಟ್ಟಾಭಿ ರಾಮ, ರಾಮ ನೀ ಕೊಟ್ಟ ಮಾತ, ರಾಮ ನಾ ಕೊಟ್ಟ ಮೋಟ, ರಾಮ ನೀ ಕೊಟ್ಟ ಮಾತ, ರಾಮ ನಾ ಕೊಟ್ಟ ಮೋಟ, ರಾಮ ನೀ ಪಾಠೇ ಪಾಠ, ರಾಮ ನೀ ಪಾಠೇ ಪಾಠ, ರಾಮ ವೀರಭದ್ರನಾದಂತಹ ತಮ್ಮ ಗುರು ತಮಗೇನು ಹೇಳಬಹುದು ಅಂತನ್ನೋದನ್ನ ಗುರುವಿನ ಮಾತನ್ನ ಶಿಷ್ಯರು ಮೀರುವಂತಿಲ್ಲ. ಅದಕ್ಕಾಗಿ ಅವರು ಗುರು ತಮಗಾಗಿ ಕರೆ ಕಳುಹುವ ಮುನ್ನವೇ ಬೇರೆ ಕಡೆಗೆ ಹೊರಟೋಗ್ಬಿಟ್ರು. ಅವರು ಆತನನ್ನ ಸಂಧಿಸುವುದಕ್ಕೆ ಹೋಗಲಿಲ್ಲ. ಉಳಿದ 1200 ನೇರರು ಹೋಗಿ ಗುರುವನ್ನು ಕಂಡರು. ವೀರಭದ್ರ ಅವರಿಗೆ ಹೇಳಿದ, ಈ 1300 ಮಂದಿ ನೇಡಿಯರು ನಿಮ್ಮ ಸೇವೆ ಮಾಡಿಕೊಂಡು ಇರುತ್ತಾರೆ, ನೀವು ಇವರನ್ನ ಮದುವೆ ಆಗಬೇಕು ಅಂತ ಅವರು ಹೇಳಿದ್ರು. ಅಪ್ಪಣೆ. ಆದ್ರೆ ನಮ್ಮಲ್ಲಿ 100 ಮಂದಿ ಎಲ್ಲಿಗೋ ಹೊರಟೋಗ್ಬಿಟ್ಟಿದ್ದಾರೆ ಅಂತ. ಬಳಿಕ ಆ 1200 ನೇಡರು ಒಬ್ಬೊಬ್ಬ ನೇಡಿಯ ಕೈ ಹಿಡಿದು ಬದುಕೋದಕ್ಕೆ ಆರಂಭಿಸಿದ್ರು. ಅನಂತರ ಅವರಲ್ಲಿ ಆ ತೇಜಸ್ಸು ಉಳಿಯಲಿಲ್ಲ, ಆ ತಪಸ್ಸಿನ ಬಲವು ಉಳಿಯಲಿಲ್ಲ. ಹೆಂಗಸಿನ ಸಹವಾಸದಿಂದ ಸ್ವಾತಂತ್ರ್ಯವನ್ನ ಕಳೆದುಕೊಂಡದ್ರಿಂದ ತಪಸ್ಸಿನ ಬಲವು ಕುಗ್ಗಿ ಹೋಯಿತು ಅಂತ ಹೇಳಿ ಬಳಿಕ ವಿಜಯನಿಗೆ ಹೇಳ್ತಾರೆ. ವಿಜಯ ಕೃಷ್ಣ ಗೋಸ್ವಾಮಿಗೆ ಪರರ ದಾಸತ್ವಕ್ಕೆ ಇಳಿದ್ರೆ ಎಷ್ಟು ಎಷ್ಟು ಆಳಕ್ಕೆ ಇಳಿದು ಹೋಗಬೇಕಾಗ್ತದೆ ಅಂತದ್ದು ನಿಮಗೇ ತೋರಿ ಬರುತ್ತದೆ. ಮತ್ತೆ ಹಾಗೆ ನೋಡು, ವಿಶ್ವವಿದ್ಯಾನಿಲಯದ ಅನೇಕ ಡಿಗ್ರಿಗಳನ್ನ ಪಡೆದುಕೊಂಡಿರುವಂತಹ ಒಳ್ಳೆ ಇಂಗ್ಲಿಷ್ ವ್ಯಾಸಂಗ ಮಾಡಿರುವ ಅನೇಕ ಮಂದಿ ವಿದ್ವಾಂಸರು ಆಂಗ್ಲ ದಣಿಗಳ ಕೈ ಕೆಳಗೆ ಕೆಲಸಕ್ಕೆ ಸೇರಿಕೊಂಡು ದಿನವೂ ಅವರ ಬೂಟ್ಸ್ ಕಾಲಿನ ಒದತ ತಿನ್ನೋದನ್ನ ನೋಡ್ಲಿಲ್ವೆ ನೀನು? ಇದಕ್ಕೆಲ್ಲ ಮುಖ್ಯ ಕಾರಣ ಹೆಂಗಸು. ವಿವಾಹವಾಗಿ ಸಂಸಾರದ ಅಂಗಡಿಯನ್ನು ತೆರೆದು ಬಿಟ್ಟಿದ್ದಾರೆ. ಇಚ್ಛೆ ಪಟ್ಟರು ಈಗ ಅದನ್ನ ಮುಚ್ಚು ಆಗಿಲ್ಲ. ಆದ್ರಿಂದ ಅವರು ಅಷ್ಟೊಂದು ಒದೆತ ಪಡೆತ ಮತ್ತು ಇನ್ನೂ ಏನೇನೋ ಅವಮಾನಗಳನ್ನ ಅನುಭವಿಸಬೇಕಾಗಿದೆ. ದಾಸತ್ವದ ಯಮಯಾತ್ರೆಯನ್ನ ಸಹಿಸಬೇಕಾಗಿದೆ ಅಂತ. ಇದನ್ನು ಕೂಡ ಶ್ರೀರಾಮಕೃಷ್ಣ ಹೇಳಿದ ಮಾತನ್ನ ನಿಮ್ಮಲ್ಲಿ ಬಹಳ ದಿನ ಕಳೆದ ಶನಿವಾರ ಕೇಳಿಸ್ಕೊಂಡಿದ್ದೀರಿ. ಹೊಸಬರೇ ಚೋಚನ ಬಂದಿರ್ತಾರೆ ಇವತ್ತು, ಅವರು ಕೂಡ ಕೇಳಿಸ್ಕೊಂಡಾಯ್ತು. ಅದನ್ನ ಕೇಳಿಸ್ಕೊಳ್ಬೇಕಾದಂತ ಅಮೂಲ್ಯವಾದ ಮಾತೇ ಅಲ್ವೇ? ಅದಕ್ಕೋಸ್ಕರ ಒಮ್ಮೆ ಪುನರಾವರ್ತನೆ ಮಾಡಿದೆ. ಬಳಿಕ ಶ್ರೀರಾಮಕೃಷ್ಣರು ಮುಂದುವರಿತ ಹೇಳ್ತಾರೆ, ಒಮ್ಮೆ ತೀವ್ರ ವೈರಾಗ್ಯದಿಂದ ಭಗವಂತನ ಸಾಕ್ಷಾತ್ಕಾರವನ್ನ ಪಡೆದುಕೊಂಡು ಬಿಟ್ಟಿದ್ದೆ. ಆದ್ರೆ ಬಳಿಕ ಹೃದಯದಲ್ಲಿ ಸ್ತ್ರೀಯ ಮೇಲಿನ ಆಸಕ್ತಿ ಉಳಿದುಕೊಂಡಿರದು. ಒಂದು ಪಕ್ಷ ಆತ ಸಂಸಾರದಲ್ಲಿ ಇರಬೇಕಾಗಿ ಬಂದರೂ ಆತನಲ್ಲಿ ಸ್ತ್ರೀಯ ಮೇಲಿನ ಆಸಕ್ತಿ ಇರುವುದಿಲ್ಲ. ಎರಡು ಸೂಜಿಗಳು, ಒಂದು ದೊಡ್ಡದು ಇನ್ನೊಂದು ಚಿಕ್ಕದು, ಹತ್ತಿರ ಇವೆ ಅಂತ ತಿಳ್ಕೊ. ಆಗ ಅವುಗಳಲ್ಲಿ ಯಾವುದು ಲೋಹವನ್ನು ಸೆಳೆದುಕೊಳ್ಳುತ್ತದೆ? ನಿಸ್ಸಂದೇಹವಾಗಿ ದೊಡ್ಡ ಸೂಜಿಗಲ್ಲೇ ಲೋಹವನ್ನು ಸೆಳೆದುಕೊಳ್ಳೋದಲ್ವೇ? ಭಗವಂತನೇ ಆ ದೊಡ್ಡ ಸೂಜಿಗಲ್ಲು. ಆತನಿಗೆ ಹೋಲಿಸಿದರೆ ಹೆಂಗಸು ಬಹಳ ಚಿಕ್ಕ ಸೂಜಿಗಲ್ಲು. ಆದ್ರಿಂದ ಹೆಂಗಸು ಏನು ಮಾಡಿದಲ್ಲಳು? ಎಷ್ಟು ಅದ್ಭುತವಾಗಿದೆ ಈ ಒಂದು ನಾಲ್ಕು ವಾಕ್ಯಗಳು. ಏನ್ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು? ಒಮ್ಮೆ ಹೇಗಾದರೂ ಮಾಡಿ ಕಷ್ಟಪಟ್ಟು ತೀವ್ರ ವೈರಾಗ್ಯವನ್ನು ಬೆಳೆಸಿಕೊಂಡು ಹೇ ಭಗವಂತ ನಿನ್ನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳದೆ ಇರತಕ್ಕಂಥವನಲ್ಲ ನಾನು, ನಿನ್ನ ದರ್ಶನ ಕೊಟ್ಟೇ ಸಿದ್ಧ, ನಾನು ಅದನ್ನು ಪಡ್ಕೊಳ್ಳೇಬೇಕು, ಕೊಡದಿದ್ರೆ ನಿನ್ನ ಬಿಡುವರು ಯಾರು ಅಂತನ್ನುವ ಈ ಬಗೆಯ ಹಠವನ್ನು ಉಪಯೋಗಿಸಿ ಸಾಕ್ಷಾತ್ಕಾರ ಮಾಡಿಕೊಂಡು ಬಿಟ್ಟದೆ. ಆದರೆ ಆಮೇಲೆ ಹೃದಯದಲ್ಲಿ ಸ್ತ್ರೀಯ ಮೇಲಿನ ಆಸಕ್ತಿ ಉಳಿದುಕೊಂಡಿರಲಾರದು ಅಂತ ಹೇಳಿದರು. ಇದು ಸತ್ಯ. ಶ್ರೀಕೃಷ್ಣ ಭಗವದ್ಗೀತೆಯನ್ನು ಹೇಳಿದ ಮಾತನ್ನ ನೆನಪು ಮಾಡಿಕೊಳ್ಬೇಕು. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಪರಮಾತ್ಮನನ್ನ ಕಂಡ ಮೇಲೆ ಮಾತ್ರವೇ ಭೋಗದ ತೃಷ್ಣೆ ಅಂದ್ರೆ ಬಾಯಾರಿಕೆ, ಅನುಭವಿಸಬೇಕು ಅನುಭವಿಸಬೇಕು ಅಂತನ್ನುವ ಆಸೆ ಹೊರಟೋಗ್ಬಿಡುತ್ತದೆ. ಭಗವಂತನನ್ನು ಕಂಡಲ್ಲದೆ ಅದು ಹೋಗುದಿಲ್ಲ. ಉಪವಾಸ ಮಾಡಿದರೂ ಕೂಡ ಒಂದು ನಾಲ್ಕು ದಿನ ತಪ್ಪಿರುತ್ತೆ, ಮತ್ತೆ ಅದು ತಲೆ ಎತ್ತಿಕೊಂಡು ಇನ್ನಷ್ಟು ರಭಸದಿಂದ ಯಾವುದನ್ನ ನಾವು ಆ ಇಂದ್ರಿಯಗಳಿಗೆ ಕೊಡದೆ ಮೋಸ ಮಾಡಿದ್ದೇವೋ ಉಪವಾಸ ಹಾಕಿ ಅದನ್ನ ಇನ್ನಷ್ಟು ರಭಸದಿಂದ ಪಡ್ಕೊಳ್ಬೇಕು ಅಂತ ಅದು ಇಷ್ಟಪಡುತ್ತೆ. ಬಲವಾನ್ ಇಂದ್ರಿಯ ಗ್ರಾಮವು ವಿದ್ವಾಂಸಮಪಿ ಕರ್ಷತಿ. ಈ ಇಂದ್ರಿಯಗಳು ಅತ್ಯಂತ ಬಲಿಷ್ಠವಾದವುಗಳು, ದೊಡ್ಡ ದೊಡ್ಡ ಜ್ಞಾನಿಗಳನ್ನು ಎರಡು ಹಾಕಿಬಿಡ್ತದೆ ಅದು ಅಂತನ್ನುವ ಮಾತೆಲ್ಲ ಬಹಳ ಪ್ರಸಿದ್ಧವಾದಂತೆ. ಅದಕ್ಕೆ ಸಂಬಂಧಪಟ್ಟ ಕಥೆಯೆಲ್ಲ ಹೇಳಿ ಆಗಿದೆ, ಪುನಃ ಹೇಳಿದ್ರೆ ಬೇಡ ಜಾತಿ ಆಗುತ್ತೆ. ಈಗ ಈ ಲೋಕವನ್ನೆಲ್ಲ ಹಿಡಿದು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿರುವಂತಹ ಈ ಒಂದು ತೃಷ್ಣೆ, ಭೋಗಾಭಿಲಾಷೆ ಎಷ್ಟು ಉಂಡರೂ ತೃಪ್ತಿಯಾಗದಂತಹ, ತೃಪ್ತಿಯನ್ನು ಕೊಡದಂತಹ ಭೋಗಾಭಿಲಾಷೆ ಹೋಗಬೇಕಾದ್ರೆ ಭಗವಂತನ ಸಾಕ್ಷಾತ್ಕಾರ ಆದ ಮೇಲೆಯೇ ಅಂತನೋ ಮಾತನ್ನು ಅಂದು ಕೃಷ್ಣನಾಗಿ ಹೇಳಿದವನು ಇಂದು ರಾಮಕೃಷ್ಣನಾಗಿ ಬಂದು ಮತ್ತೆ ಹೇಳಿದ್ದಾನೆ. ಇಲ್ಲಿ ಮುಂದೆ ಹೇಳ್ತಾರೆ, ಒಂದು ಪಕ್ಷ ಆತ ಸಂಸಾರದಲ್ಲಿ ಇರಬೇಕಾಗಿ ಬಂದರು ಅಂದ್ರೆ ಎಲ್ಲರೂ ಸನ್ಯಾಸಿಗಳಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಸಾಕ್ಷಾತ್ಕಾರ ಮಾಡಿಕೊಂಡೇನೂ ಕೂಡ ಅವನೇನಾದರೂ ಸಂಸಾರದಲ್ಲಿ ಇರಬೇಕಾಗಿ ಬಂತು, ಮದುವೆ ಆಗಬೇಕಾಗಿ ಬಂತು ಅಂದ್ರೂ ಕೂಡ ಅಪಾಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಮದುವೆ ಮಾಡಿಕೊಳ್ಬೇಕು ಅಂತ ಮಾತನ್ನ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಸ್ವಯಂ ಅವರು ಕೂಡ ಹಾಗೆ ಮಾಡಿದ್ದಾರೆ. ಭಗವತಿ ಜಗನ್ಮಾತೆಯನ್ನ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆಯೇ ಒಂದು 5 ವರ್ಷದ ಹುಡುಗಿಯನ್ನ ಮದುವೆ ಮಾಡಿಕೊಂಡ್ರು. ಅವಳು ವಯಸ್ಸಿಗೆ ಬರುವ ಹೊತ್ತಿಗೆ ಇನ್ನಷ್ಟು ಅವರು ಸಾಧನೆಯನ್ನ ಮಾಡಿ ಸಂಪೂರ್ಣ ಸಿದ್ಧರು, ಪ್ರಸಿದ್ಧರು, ಪ್ರಬುದ್ಧರು ಆಗ್ಬಿಟ್ಟಿದ್ರು. ಆಮೇಲೆ ಮಂಕುತಿಮ್ಮನ ಕಗ್ಗದಲ್ಲಿ ದಿವಂಗತ ಡಿವಿಜಿ ಅವರು ಹೇಳಿದಂತೆ ಕಾಮನನ್ನು ಕೊಂದ ಮೇಲೆ ಗೌರಿಯಿಂದ ಭಯವೇನು ಅಂತ ಒಂದು ಮಾತು ಹಾಕಿದ್ದಾರೆ ಅದರಲ್ಲಿ. ಕಾಮನನ್ನು ಕೊಂದ ಮೇಲೆ ಗೌರಿಯಿಂದ ಭಯವೇನು ಅಂತ. ಹಾಗೆ ಶ್ರೀರಾಮಕೃಷ್ಣ ಕಾಮವನ್ನು ಕೊಂದಾಗಿಬಿಟ್ಟಿತ್ತು, ಗೌರಿ ಆಮೇಲೆ ಬಂದರು. ಏನು ಅಪಾಯವಾಗದಂತಹ ಸ್ಥಿತಿಯಲ್ಲಿ ಕೊನೆಯವರೆಗೂ ಬದುಕಿ ಬಾಳಿದರು. ಅವ್ರದ್ದೇ ಉದಾಹರಣೆ ಇದೆ ಅಲ್ಲಿ. ಇದು ಸಾಧ್ಯ ಇಲ್ಲ ಅಂತಲ್ಲ, ಆದರೆ ಸಾಧ್ಯ ಮಾಡಿಕೊಳ್ಬೇಕು ಅಷ್ಟೇ. ಅದಕ್ಕೆ ಇಚ್ಛಾಶಕ್ತಿಯನ್ನು ಉಪಯೋಗಿಸ್ಕೊಳ್ಬೇಕು, ತೀವ್ರವಾದ ವೈರಾಗ್ಯವನ್ನು ಬೆಳೆಸ್ಕೊಳ್ಬೇಕು. ಅದನ್ನ ಹೇಗೆ ಬೆಳೆಸ್ಕೊಳ್ಬೇಕು? ಸಾಧು ಸಹವಾಸ, ಆಮೇಲೆ ಆಗಾಗ ನಿರ್ಜನ ವಾಸ, ನಾಮಸಂಕೀರ್ತನೆ, ಹಲವಾರು ಮಾತುಗಳನ್ನು ಹೇಳಿದ್ದಾರೆ ಶ್ರೀರಾಮಕೃಷ್ಣ. ಇದನ್ನ ಮಾಡಿಕೊಂಡ ಮೇಲೆ ಹೆಣ್ಣಿನ ಜೊತೆಯಲ್ಲಿ ಮಾಡಿದರೂ ಕೂಡ ಅಪಾಯ ಇಲ್ಲ ಅಂತ ಅನ್ನೋದನ್ನ ತುಂಬಾ ಸ್ವಾರಸ್ಯಕರವಾದ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿ 2 ಸೂಜಿಗಳಿವೆ ಅಂತ ಇಟ್ಕೋ, ಒಂದು ದೊಡ್ಡದು ಒಂದು ಚಿಕ್ಕದು. ಸೂಜಿಗಲ್ಲು ಅಂತಂದ್ರೆ ಅಯಸ್ಕಾಂತ ಶಕ್ತಿ ಇರ್ತಕ್ಕಂತಹ ಕಲ್ಲು, ಎಳೆದುಕೊಳ್ಳುವಂತಹದ್ದು, ಲೋಹವನ್ನು ತನ್ನ ಕಡೆಗೆ ಎಳೆದುಕೊಳ್ಳುವಂತಹದ್ದು. ಹೆಣ್ಣಿಗೆ ಗಂಡು ಸೂಜಿಗಲ್ಲು, ಗಂಡಿಗೆ ಹೆಣ್ಣು ಸೂಜಿಗಲ್ಲು, ಬಹಳ ಪ್ರಬಲವಾಗಿ ಎಳೆದುಕೊಳ್ತಾ ಇರುತ್ತವೆ. ಆಯಾಯ ವಯಸ್ಸು ಬಂತು ಅಂದ್ರೆ ಎಳೆದುಕೊಳ್ತಾ ಇರುತ್ತವೆ. ಅದಕ್ಕೋಸ್ಕರವೇ ಆ ಬಗೆಯ ಒಂದು ಸಹಜೀವನ ಪ್ರಾರಂಭ ಆಗುತ್ತೆ. ಇದು ಆಕರ್ಷಣೀಯ ಫಲವಾದಂತಹ ಪ್ರತಿಕ್ರಿಯೆ. ಇದು ಕೂಡ ಹೋಗ್ತದೆ ಅಂತದನ್ನ ಹೇಳ್ತಾರೆ ಶ್ರೀರಾಮಕೃಷ್ಣರು. ಭಗವಂತ ದೊಡ್ಡ ಸೂಜಿಗಲು, ಹೆಣ್ಣು ಸಣ್ಣ ಸೂಜಿಗಲು. ದೊಡ್ಡ ಸೂಜಿಗಲ್ಲು ಯಾವ ರೀತಿಯಲ್ಲಿ ಆಕರ್ಷಿಸಬಲ್ಲದು ಅಷ್ಟೇ ಫಲವಾಗಿ ಈ ಚಿಕ್ಕ ಸೂಜಿಗಲ್ಲು ಆಕರ್ಷಿಸಬಲ್ಲದೇ ಇಲ್ಲ. ಭಗವಂತ ಅನ್ನುವ ಆ ಸೂಜಿಗಲನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ, ಅದರ ಸಂಪರ್ಕಕ್ಕೆ ಬಂದ ಮೇಲೆ, ಅದರಿಂದ ಆಕರ್ಷಿತರಾದ ಮೇಲೆ, ಮತ್ತು ಈ ಹೆಣ್ಣು ಅಂತ ಹೇಳ್ತಕ್ಕಂಥದ್ದು ಆಕರ್ಷಿಸೋದೇ ಇಲ್ಲ ಅನ್ನೋ ಮಾತನ್ನು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಆದರೆ ಇದು ಅಷ್ಟು ಸುಲಭದಲ್ಲಿ ಆಗುದಿಲ್ಲ. ಇವತ್ತು ತಾನೇ ಒಂದು ಪತ್ರ ಬಂತು ಎಲ್ಲಿದ್ರು. ಆತ ಒಬ್ಬ ಗ್ರ್ಯಾಜುಯೇಟ್, ಅವನು ಬರೀತಾನೆ ತುಂಬಾ ಕಳಕಳಿಯಿಂದ, ಸ್ವಾಮೀಜಿ ನಾನು ಮಠಗಳಿಗೆಲ್ಲ ಹೋಗುವಂತ ಒಂದು ಅಭ್ಯಾಸ ಇಟ್ಕೊಂಡಿದ್ದೇನೆ, ನಿಮ್ಮ ಮಠಕ್ಕೂ ಕೂಡ ಬರ್ತಾ ಇರ್ತೇನೆ, ಬೇರೆ ಬೇರೆ ಮಠಗಳಿಗೂ ಹೋಗ್ತಾ ಇರ್ತೇನೆ, ನಿಮ್ಮ ಮಠದ ಮೇಲೆ ನನಗೆ ವಿಶ್ವಾಸ ಬೆಳೆದಿದೆ, ಬೇರೆ ಒಂದು ಮಠದ ಮೇಲೆ ವಿಶ್ವಾಸ ನನಗೆ ಹೊರಟು ಹೋಗ್ತಾ ಇದೆ. ಮೊನ್ನೆ ತಾನೇ ಒಂದು ಮಠದಲ್ಲಿ ನಡೆದಂತಹ ಘಟನೆ ಕೇಳಿ ನನಗೆ ತುಂಬ ದುಃಖವಾಯಿತು. ಆ ಸ್ವಾಮಿಗಳು ಎಸ್ಎಸ್ಎಲ್ಸಿಯ ಹುಡುಗಿಯರಿಗೆ ಪಾಠ ಹೇಳ್ಕೊಡ್ತೇನೆ ಅಂತ ಕರೆದು ರಾತ್ರಿ ಅಲ್ಲೇ ಉಳಿಸಿಕೊಂಡು ಕೆಡಿಸ್ತಾ ಇದ್ದಾರೆ. ಆ ಹುಡುಗಿಯರು ಕೂಡ ಬದಲಾಯಕರಾಗಿ ಸ್ವಾಮಿಗಳ ಪಾಶದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಹೋಗಿ ಸ್ವಾಮೀಜಿ ಬಿಟ್ಟರೆ ಅಂತ ಒಂದು ಪತ್ರವನ್ನು ಕೂಡ ಯಾವುದೋ ಹುಡುಗಿ ಆ ಸ್ವಾಮಿಗಳಿಗೆ ಬರೆದಂತಹ ಪತ್ರವನ್ನ ಅದನ್ನು ಮೊದಲು ಅದು ಹಠ ಮಾಡ್ತಂತೆ. ಆಮೇಲೆ ಸ್ವಾಮಿಗಳು ಬಲಾತ್ಕಾರಕ್ಕೆ ಒಪ್ಪಿಕೊಂಡು, ಇನ್ಮೇಲೆ ನಾನು ದ್ರೋಹ ಮಾಡುವುದಿಲ್ಲ, ನಿಮ್ದು ಅಧೀನ ಮಾತು ನಡ್ಕೊಡ್ತೇನೆ, ನಿಮ್ಮ ಸೇವೆಯಲ್ಲಿಯೇ ನಾನು ಇರ್ತೇನೆ ಅಂತ ಒಂದು ಅರಿಕೆ ಮಾಡಿಕೊಂಡು ಬರೆದಂತಹ ಪತ್ರವನ್ನು ಕೂಡ ಜೆರಾಕ್ಸ್ ಮಾಡಿ ಆತ ನನಗೆ ಕಳಿಸಿದ್ದಾನೆ. ಇವತ್ತು ತಾನೇ ಅದು ತಲುಪಿತು. ಅದರಿಂದನೇ ಸನ್ಯಾಸಿಗಳನ್ನು ಕಂಡು ಎಲ್ಲರೂ ಮೂಗು ಮುರಿಯೋದು. ಯಾತಕ್ಕಪ್ಪ ನ್ಯಾಯವಾಗಿ ತಿಳಿಯಬಾರದೆ, ಯಾತಕ್ಕೆ ಈ ವೇಷ ಅಂತಲೂ ಮಾತುಗಳು, ಇನ್ನು ತರಹವಾರಿ ಮಾತುಗಳು ಎಲ್ಲ ಯಾತಕ್ಕೆ ಬರುತ್ತೆ ಅಂದರೆ ಈ ಥರದ್ದು ಎಲ್ಲ ಇರುತ್ತೀವಿ. ಆದ್ರಿಂದ ನಾವು ಇಲ್ಲಿ ಎಷ್ಟು ಎಚ್ಚರವಾಗಿದ್ದರೂ ಕೂಡ ಸಾಧು ಸಾಧು ಸಾವಧಾನ್ ಸಾಧು ಸಾವಧಾನ್. ಸನ್ಯಾಸಿ ಮಾತ್ರ ಅಲ್ಲ, ಯಾರು ಆಧ್ಯಾತ್ಮಿಕ ಸಾಧನೆ ಮಾಡಬೇಕು ಅಂತ ಇಷ್ಟಪಡ್ತಾರೋ ಅವರು ಕ್ಷಣ ಕ್ಷಣಕ್ಕೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮತ್ತು ಶ್ರೀರಾಮಕೃಷ್ಣ ಹೇಳಿದಂತೆ ಆ ಭಯಂಕರವಾದ ವ್ಯಾಕುಲತೆಯಿಂದ ಆ ಭಗವಂತನ ಕಡೆಗೆ ಹೋಗಿ ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಈ ಥರದ್ದೆಲ್ಲ ಚಿಲ್ಲರೆ ಪಲ್ಲರೆ ಆಸೆಗಳು ಅವನಲ್ಲಿ ಹೇಳೋದಿಲ್ಲ ಅಂತದನ್ನು ನಾವಿಲ್ಲಿ ಕಂಡುಕೊಳ್ಬೇಕಾಗುತ್ತೆ. ಅಂತೂ ಬಹಳ ಕಷ್ಟ ಸಮಾಚಾರ, ಬಹಳ ಕಷ್ಟ ಸಮಾಚಾರ. ಜನ ಜಾಗೃತರಾಗಬೇಕಾಗುತ್ತೆ. ಸನ್ಯಾಸಿಗಳು ಹೇಗೆ ಎಚ್ಚೆತ್ತುಕೊಳ್ಳಬೇಕೋ, ಜಾಗೃತರಾಗಬೇಕೋ, ಈ ಹಾಗೆ ಜನಗಳು ಕೂಡ ಜಾಗೃತರಾಗಬೇಕು, ಎಚ್ಚರಗೊಳ್ಬೇಕು. ಶ್ರೀ ಶಾರದಾದೇವಿ ಜೀವನ ಗಂಗಾ ಅದನ್ನು ಓದಬೇಕು. ಪರಮಾತ್ಮನ ಪ್ರಕೃತಿ ಶಕ್ತಿಯಾದಂತಹ ಜಗನ್ಮಾತೆ ಶ್ರೀ ಶಾರದಾ ದೇವಿಯಾಗಿ ಬಂದು ಜನರಿಗೂ ಸನ್ಯಾಸಿ ಪುತ್ರರಿಗೂ ಎಂಥ ಎಚ್ಚರಿಕೆಯ ಮಾತುಗಳನ್ನೆಲ್ಲ ಹೇಳಿದ್ದಾರೆ ಅಂತನ್ನುವುದನ್ನ ಜನ ಕಣ್ತೆರೆದು ಓದಬೇಕು. ಓದಿ ಎಚ್ಚರಗೊಳ್ಳಬೇಕು, ಎಚ್ಚರಗೊಂಡು ಓದಬೇಕು. ಆಗ ಯಾತಕ್ಕೆ ಅಪಾಯ ಆಗುತ್ತೆ? ಅಪಾಯ ಆಗುದಿಲ್ಲ. ಅಪಾಯ ಆಗದಂತೆ ಒಂದು ಉಪಾಯವನ್ನು ಸೂಚಿಸಿದ್ದಾರೆ, ಅದರ ಪ್ರಕಾರ ನಡೆದುಕೊಳ್ಬೇಕು. ಇಲ್ಲಿ ಶ್ರೀರಾಮಕೃಷ್ಣರು ಆ ಒಂದು ತೃಷ್ಣೆ ಲೋಕವನ್ನೇ ಆಕರ್ಷಿಸಿದಂತಹ ತೃಷ್ಣೆ, ಅದು ಹೆಣ್ಣು ಗಂಡಿನ ಆಕರ್ಷಣೆ ಸಾಮಾನ್ಯವೇನಲ್ಲ, ಲೋಕವನ್ನೇ ತನ್ನ ಬಿಗಿಮುಷ್ಟಿಯಲ್ಲಿ ಹಿಡಿದಿದೆ ಅದು. ಆದರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನ್ನುವ ಸೂಚಿಗಳಿಂದ ಮುಂದೆ ಇದೇನು ಅಲ್ಲ. ಆದರೆ ಭಗವಂತನ ಸಾಕ್ಷಾತ್ಕಾರ ಆದ ಮೇಲಿನ ಮಾತದು, ಸಾಕ್ಷಾತ್ಕಾರ ಮಾಡಿಕೊಳ್ಳ ಹೊರಟವನ ಮಾತಲ್ಲ. ಬಹುಶಃ ಮುಕ್ಕಾಲು ಭಾಗ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರೆದವನು ಕೂಡ ತಪ್ಪಂತ ಕೆಲವು ಬೀಳೋದಕ್ಕೆ ಸಾಧ್ಯ ಉಂಟು. ಅಮೆರಿಕದಿಂದ ನನ್ನ ಪರಿಚಿತ ಸ್ವಾಮಿಗಳೊಬ್ಬರು ಕಾಗದ ಬರೆದರು. ಇಲ್ಲಿನ ದೊಡ್ಡ ದೊಡ್ಡ ಸ್ವಾಮಿಗಳೊಬ್ಬರು, ದೊಡ್ಡ ಸ್ವಾಮಿಗಳೊಬ್ಬರು ಅತ್ಯಂತ ಹೀನವಾದ ರೀತಿಯಲ್ಲಿ ಬಿದ್ದ ರೀತಿಯನ್ನು ಕಂಡು ನಾನು ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡೆ, ಹೇ ಭಗವಂತ ಹಳ್ಳಕ್ಕೆ ಬೀಳಬೇಕಾದ್ರೆ ಮೊದಲೇ ನನ್ನನ್ನು ಕಾಪಾಡಿಬಿಡು ಅಂತ, ಬಿದ್ದ ಮೇಲೆ ಕಾಪಾಡದೆ ಅಂತ ಬಂತು. ಸನ್ಯಾಸಿಯ ಜೀವನ ಬಹಳ ಕಷ್ಟ, ಹಾಗೆ ಮಾಡಿದ್ರೂ ಕಷ್ಟ, ಹೀಗೆ ಮಾಡಿದ್ರೂ ಕಷ್ಟ. ಆದ್ರಿಂದ ಆ ಸ್ವಾಮಿಗಳು ಬಹಳ ಎಚ್ಚರದಿಂದ ಹಾಗೆ ಬರೀತಾರೆ. ಇಂಥದ್ದೆಲ್ಲ ಇರೋದ್ರಿಂದ ಎಚ್ಚೆತ್ತುಕೊಳ್ಬೇಕು. ನಿಜವಾಗಿಯೂ ಸಾಕ್ಷಾತ್ಕಾರ ಆಗಿದೆಯೇ ಅಥವಾ ಸಾಕ್ಷಾತ್ಕಾರದ ಸೋಗಿನಲ್ಲಿ ಇದ್ದೇವೆಯೇ? ನಾಲ್ಕು ಜನರಿಂದ ಮನ್ನಣೆ ಪಡೆಯಬೇಕು ಅಂತನ್ನುವ ದೃಷ್ಟಿಯಿಂದ ಸಾಕ್ಷಾತ್ಕಾರದ ಸೋಗನ್ನು ಹಾಕಿಕೊಂಡಿರೋಣವೆ? ಸಾಕ್ಷಾತ್ಕಾರ ಆದ ಮೇಲೂ ಕೂಡ ಎಚ್ಚರವಾಗಿರಬೇಕು ಅನ್ನುವ ಮಾತನ್ನು ಶ್ರೀರಾಮಕೃಷ್ಣ ಜೀವನದಲ್ಲಿ ನಾವು ಕಾಣಬಹುದಾಗಿದೆ. ನಮ್ಮ ಆಶ್ರಮಕ್ಕೂ ಬಹಳ ಜನ ಸ್ತ್ರೀಯರೆಲ್ಲ ಬರ್ತಾರೆ. ಕೆಲವರು ಕೆಲವರಂತೂ ಬಹಳ ಬಹಳ ಭಕ್ತಿಮತಿಗಳು, ಎಷ್ಟು ಹತ್ತಿರ ಬಂದು ಮಾತನಾಡ್ತಾರೆ ಅಂದ್ರೆ ಕೆಲವರು ಮುಖ ಹತ್ತಿರ ಬಂದ್ರು ಸ್ವಾಮಿಗಳು ಅಂತಂದ್ರೆ ಏನು ದೇವತಾ ಪುರುಷರು ನಿಜ ಅಲ್ಲ ಅಂತಲ್ಲ, ದೇವತಾ ಪುರುಷರು ಸರ್ವಸಂಗ ಪರಿತ್ಯಾಗಿ ಹುಡುಗಾಟ ಅಲ್ಲ, ತಂದೆ ತಾಯಿ ಬಂದು ಬಡಗ ಇಷ್ಟ ಬಿದ್ದರೆ ಎಲ್ಲರನ್ನು ತ್ಯಜಿಸಿ ಭಗವದ್ ಭಾವದಲ್ಲಿ ಮಾತ್ರ ಇರತಕ್ಕಂತಹ ಸನ್ಯಾಸಿ ಖಂಡಿತವಾಗಿ ದೇವತಾ ಪುರುಷನೇ, ಸಂಶಯವಿಲ್ಲ. ಆದ್ರೆ ನೋಡುವವರಿಗೆ ಹೇಗನ್ನಿಸ್ತದೆ ಅಂತಂತ ಸ್ತ್ರೀಯರಿಗೆಲ್ಲ ನಾನು ಸ್ವಲ್ಪ ದೂರದಲ್ಲಿ ನಿಂತು ಗಟ್ಟಿಯಾಗಿ ಮಾತನಾಡಿ ಅಂತ ಸ್ವಲ್ಪ ಗಟ್ಟಿಯಾಗೇ ಮಾತಾಡೋದಾಗುತ್ತೆ. ನಾನು ಅವರು ಒಂದ್ ವೇಳೆ ನನ್ನಲ್ಲಿ ಕೋಪಿಸ್ಕೊಂಡು ಹೋದ್ರೆ ಲಾಭ ಆಯ್ತು, ನನಗೂ ಕೂಡ ಜನರಿಗೂ ಲಾಭ ಆಯ್ತು. ಇನ್ ಕೆಲವರು ಹತ್ತಿರದಲ್ಲೇ ಮಂಡಿ ಊರಿ ಅತ್ಯಂತ ಸಮೀಪದಲ್ಲೇ ಮಾತನಾಡುವಂತಹದ್ದು. ಶ್ರೀರಾಮಕೃಷ್ಣ ಹೇಳ್ತಾರೆ, ಆರಡಿ ದೂರದಲ್ಲಿ ಮಾತನಾಡು. ಒಂದು ವೇಳೆ ಮೂರಡಿಯಲ್ಲೇ ಮಾತನಾಡುವ ಸಂದರ್ಭ ಬಂತು ಅಂತ ಹೇಳಿದ್ರೆ ಹೆಚ್ಚು ಹೊತ್ತು ಮಾತಾಡಬೇಡ, ಎರಡು ನಿಮಿಷ ಮಾತಾಡಿ ಹೊರಟೋಗಬೇಡ. ಇನ್ನೂ ಹತ್ತಿರದಲ್ಲಿ ಮಾತನಾಡುವ ಸಂದರ್ಭ ಬಂತು ಅಂತ ಹೇಳಿದ್ರೆ, ಕೂತ್ಕೊಳ್ಳುವ ಸಂದರ್ಭ ಬಂತು ಅಂತ ಹೇಳಿದ್ರೆ, ನೀನು ಮೈಯನ್ನ ಕಂಬಳಿಯಿಂದ ಕಟ್ಟಕ್ಕೆ ಬದುಕು. ಇಂತಿಂತಹ ಮಾತುಗಳನ್ನೆಲ್ಲ ಹೇಳ್ತಾರೆ, ಅಷ್ಟು ಎಚ್ಚರವಾಗಿರಬೇಕು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಇದೆಲ್ಲ. ಈ ರೀತಿಯಲ್ಲಿ ಹೋದ್ರೆ ಮಾತ್ರವೇ ನಿಜವಾದ ಸನ್ಯಾಸಿಗಳ ನಿರ್ಮಾಣ, ತೇಜಪುಂಜ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಂತ ತೇಜಪುಂಜ ಸನ್ಯಾಸಿಗಳ ನಿರ್ಮಾಣ ಆಗೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲೇ ಹೋದ್ರೆ ಈ ಬ್ರಹ್ಮಚರ್ಯ ಕುರಿತ ಯಾಕೆ ಕೇಳಬೇಕಾಗಿತ್ತು, ಬೇರೆ ಕೆಲಸ ಇಲ್ಲೇ. ಶ್ರೀರಾಮಕೃಷ್ಣರು ಅದಕ್ಕೋಸ್ಕರ ಈ ಮಾತನ್ನೆಲ್ಲ ಹೇಳಿ ಆಕರ್ಷಣೆ ಅಂತ ಹೇಳ್ತಕ್ಕಂಥದ್ದು ಒಂದು ಇದೆ ಇಲ್ಲ ಅಂತಲ್ಲ, ಆದ್ರೆ ಭಗವಂತನ ಆಕರ್ಷಣೆಯನ್ನು ನಾವು ಬಲಪಡಿಸಿಕೊಂಡಾಗ ಈ ಆಕರ್ಷಣೆ ಕಡಿಮೆ ಆಗುತ್ತೆ. ಏನು ಎದುರ್ಕೊಳ್ಬೇಕಾಗಿಲ್ಲ, ಜಗನ್ಮಾತೆಯ ತರ್ತಕ್ಕಂಥ ದೃಷ್ಟಿಯಿಂದ ನೋಡುವಂತಹದ್ದು ಏನು ಅಂತ ಮಾತನ್ನು ಹೇಳ್ಕೊಟ್ಟಿದ್ದಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪುಟ್ಟ ಹುಡುಗಿಯನ್ನ ಏನಮ್ಮ ಅಂತಲೇ ಮಾತಾಡುವಂತ ಕ್ರಮ, ಅಮ್ಮ ಅಂತ ಕರೆದ ತಕ್ಷಣ ಭಾವನೆ ಬದಲಾವಣೆ ಬೇಕಾಗ್ಬಿಡುತ್ತೆ ನೋಡಿ. ಏನೇ ಅಂತ ಅಂದ್ಬಿಟ್ಟು ಸಾಕು, ವ್ಯತ್ಯಾಸ ಎಷ್ಟು ಬಂದ್ಬಿಟ್ಟ ತಕ್ಷಣ. ಆದ್ರೆ ಇವತ್ತು ಆ ಅಮ್ಮ ಅಂತ ಕರೆಯತಕ್ಕಂತ ಉತ್ಸಾಹ ಅಂತ ಇರ್ತಕ್ಕಂಥ ಎಷ್ಟು ಹೆಚ್ಕೊಂಡು ಬಿಟ್ಟಿದೆ ಅಂತ ಹೇಳಿದ್ರೆ, ಗಂಡು ಹುಡುಗರು ಕೆಲವು ಗಂಡು ಹುಡುಗರನ್ನೇ ಏನಮ್ಮ ಅಂತ ಕರೀತಾರೆ, ಅವರು ಹೆಚ್ಚು ಕೆಲಸ ಅಮ್ಮಿಗಳಾಗಿ ಇರ್ತಾರೆ. ಗಂಡು ಬದಿಗಳಾಗಿರ್ಬೇಕಾದವರೆಲ್ಲ ಅಮ್ಮ ಅಮ್ಮ ಅಂತ ಕರೆಸ್ಕೊಂಡು ಈ ತರ ಇದೆ. ಅಮ್ಮ ತಾಯಿ ಮಾತೃಭಾವ ಇಂಥ ಪರಿಶುದ್ಧವಾದಂತಹ ಭಾವ ಶ್ರೀರಾಮಕೃಷ್ಣ ತಮ್ಮ ಸಾಧನೆ ಆ ಕಾಲದಲ್ಲಿ ಸ್ತ್ರೀ ವರ್ಗವನ್ನ ಯಾವ ರೀತಿಯಲ್ಲಿ ಕಾಣ್ತಾ ಇದ್ರು ಅಂತನ್ನೋದನ್ನ ಮೃಗಾವತಾರ ಶ್ರೀರಾಮಕೃಷ್ಣ ಅಂತನ್ನುವ ಪುಸ್ತಕದಲ್ಲಿ ಗೌರವವಾಗಿ ಕಾಣಬಹುದಾಗಿದೆ. ಎಲ್ಲರೂ ಓದ್ಲಿ, ಆಧ್ಯಾತ್ಮಿಕ ಜೀವನದ ಸತ್ಯ ಸಂಗತಿ ಅರ್ಥವಾಗಲಿ ಅಂತನ್ನುವ ದೃಷ್ಟಿಯಿಂದ ಅಷ್ಟೊಂದು ವಿವರವಾಗಿ ಎಲ್ಲವನ್ನು ಕಂಡಾಗಿದೆ. ಅದರಲ್ಲಿ ಶ್ರೀರಾಮಕೃಷ್ಣ ಇಲ್ಲಿ ಆ ಭಗವಂತನ ಆಕರ್ಷಣೆಯನ್ನ ಬಲಪಡಿಸಿಕೊಂಡ್ರೆ ಮಾತ್ರವೇ ಈ ಲೋಕದ ಇತರ ಆಕರ್ಷಣೆಗಳಿಂದ ನಾವು ಪಾರಾಗಬಹುದು ಅಂತನ್ನುವ ಸೂಚನೆಯನ್ನು ಕೊಡ್ತಾರೆ. ಆಗ ಭಕ್ತ ಹೇಳ್ತಾನೆ, ಮಹಾಶಯರೇ ಹಾಗಾದ್ರೆ ನಾವು ಹೆಂಗಸರನ್ನ ದ್ವೇಷಿಸಬೇಕೆ ನೋಡಿ. ತಕ್ಷಣ ಬರ್ತಕ್ಕಂತಹ ಪ್ರಶ್ನೆಯೇ ಅದು. ಇವನು ಗಂಡು ಆದ್ರಿಂದ ಕೇಳ್ದ, ನಾವು ಹೆಂಗಸರನ್ನ ದ್ವೇಷಿಸಬೇಕೆ ಅಂತ ಶಾರದಾ ಮಠದಲ್ಲಿ ಮಾತಾಡ್ತಾ ಇತ್ತು ಅಂತ ಹೇಳಿದ್ರೆ, ಹಾಗಾದ್ರೆ ನಾವು ಗಂಡಸರನ್ನು ದ್ವೇಷಿಸಬೇಕೆ ಅಂತ ಹ್ಯಾಕ್ ತಗೊಳ್ಬೇಕು ಅದನ್ನ. ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡ ವ್ಯಕ್ತಿ ಹೆಂಗಸನ್ನು ಕಾಮದ ಕಣ್ಣಿನಿಂದ ನೋಡುವುದಿಲ್ಲ, ಆದ್ದರಿಂದ ಆಕೆಯನ್ನು ಕಂಡರೆ ಆತನಿಗೆ ಹೆದರಿಕೆಯಾಗುವುದಿಲ್ಲ. ಆತನ ಕಣ್ಣಿಗೆ ಸ್ಪಷ್ಟವಾಗಿ ಕಂಡು ಬರುತ್ತದೆ ಹೆಂಗಸು ಬ್ರಹ್ಮಮಯ್ಯ ವಂಶ ಅಂತ. ಆಕೆಯನ್ನು ಸಾಕ್ಷಾತ್ ಭಗವತಿಯೇ ಎಂಬುದಾಗಿ ಆತ ಪೂಜೆ ಮಾಡುತ್ತಾನೆ ಅಂತ ಹೇಳಿದರು ಶ್ರೀರಾಮಕೃಷ್ಣ. ಇದು ಸಾಕ್ಷಾತ್ಕಾರ ಆದ ಮೇಲಿನ ಮಾತಾಯಿತು. ಶ್ರೀರಾಮಕೃಷ್ಣ ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ಮೊದಲೇ ಆಗಲೂ ಕೂಡ ಆ ದೃಷ್ಟಿಕೋನದಿಂದ ಕಾಣಬೇಕು ಅಂತ. ಆದರೆ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ. ನಮ್ಮ ಇಂದಿನ ಮಕ್ಕಳಿಗೆ ತಮ್ಮ ತಾಯಂದಿರನ್ನ ತಾಯಂದಿರು ಅಂತನ್ನುವ ಭಾವನೆಯಿಂದ ಕಾಣುವ ದೃಷ್ಟಿಯನ್ನು ಕರೆಸಿಕೊಳ್ಳುವುದೇ ತಪ್ಪಿಹೋಗಿದೆ. ತಾಯಿಯನ್ನ ಪೂಜ್ಯ ಬುದ್ಧಿಯಿಂದ ಕಾಣುವಂತಹ ಅಭ್ಯಾಸವನ್ನು ಎಳೆಯ ವಯಸ್ಸಿನಲ್ಲಿ ಕೊಟ್ಟಾಗ ಮಾತ್ರ ಅವನು ಆ ಹೆಣ್ಣನ್ನ ತಾಯಿಯಾಗಿ, ಆ ಹೆಣ್ಣು ಶರೀರವನ್ನು ತಾಯಿಯಾಗಿ ಕಂಡು ಕಂಡು ಕಂಡು ಕಂಡು ಕಂಡು ಆಮೇಲೆ ಬಾಕಿ ಉಳಿದ ಸ್ತ್ರೀಯರು ಕೂಡ ತನ್ನ ತಾಯಿಯಂತೆಯೇ ಸೀರೆ ಇತ್ಯಾದಿ ಉಟ್ಕೊಳ್ಳೋದನ್ನು ಕಂಡು ಅವಳು ಕೂಡ ನನ್ನ ತಾಯಿ ಹಾಗೆ ಕಾಣ್ತಾಳಲ್ಲ ಅಂತನ್ನುವ ಭಾವನೆ ಅತ್ಯಂತ ಸಹಜವಾಗಿ ಬರ್ತದೆ. ಆದರೆ ಇವತ್ತಿನ ಮಕ್ಕಳು, ಮುಖ್ಯವಾಗಿ ನಗರದ ಮಕ್ಕಳು, ಹಳ್ಳಿಗಳು ಕೆಟ್ಟೋಗಿವೆ ಇವತ್ತು. ಅದರೊಳಗೆ ಏನು ಆಸೆ ಇಟ್ಕೊಳ್ಬೇಕಾಗಿಲ್ಲ. ಎಷ್ಟು ಜನ ಯುವಕರು ಮಕ್ಕಳು ತಮ್ಮ ಮಾತೆಯಂದಿರನ್ನ ಪೂಜ್ಯ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ? ಪ್ರಾಮಾಣಿಕವಾಗಿ ಈ ಪ್ರಶ್ನೆಯ ಉತ್ತರವನ್ನ ನಾವು ಕಂಡುಕೊಳ್ಬೇಕು. ಇದು ಸ್ತ್ರೀ ಪುರುಷ ಇಬ್ಬರ ಜವಾಬ್ದಾರಿ. ಅವರು ಪುಟ್ಟ ಪುಟ್ಟ ಮಕ್ಕಳಾಗಿರುವಾಗಲೇನೇ ಬಗ್ಗಿಸಿ ಬಗ್ಗಿಸಿ ಬಗ್ಗಿಸಿ ನಮಸ್ಕಾರ ಮಾಡಿಸಿ ಮಾಡಿಸಿ ಮಾಡಿಸಿ ಪ್ರೀತಿಯಿಂದ ಉಪಚಾರದಿಂದ ಮನೆಗೊಂದೇ ಏಟಾದರೂ ಕೊಟ್ಟು ಆ ಭಾವದಿಂದ ಕಾಣಿಸೋ ಅಂತ ಹೇಳಿದ್ರೆ ಖಂಡಿತವಾಗಿ ನಮ್ಮ ಸಮಾಜ ಅಂತಕ್ಕಂಥದ್ದು ಸ್ವರ್ಗವೇ ಆಗಿಬಿಡ್ತದೆ. ಆ ಸ್ವರ್ಗ ಬೇಡವೇ ಬೇಡ. ಮತ್ತು ಆ ಸ್ಥಿತಿಯಲ್ಲಿ ಮಾತ್ರವೇ ಮನುಷ್ಯ ಸಕಲ ಸ್ತ್ರೀಯರನ್ನು ಕೂಡ ಅವನು ಸಾಕ್ಷಾತ್ಕಾರ ಮಾಡಿಕೊಳ್ಳದೆ ಇದ್ರೂ ಕೂಡ ಜಗನ್ಮಾತೆಯ ದೃಷ್ಟಿಯಿಂದ ಕಾಣುವುದಕ್ಕೆ ಸಾಧ್ಯ ಆಗ್ತದೆ. ಆದರೆ ಮನೆಯಲ್ಲಿ ತಾಯಿಯನ್ನೇ ತಾಯಿಯಾಗಿ ಕಾಣುವಂತಹ ದೃಷ್ಟಿಯನ್ನು ಬೆಳೆಸಬೇಕಾಗಿತ್ತು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತಕ್ಕಂಥ ಉಪನಿಷತ್ ವಾಣಿ ಅದು ಹಿಂದೂ ಧರ್ಮದ್ದದು. ಆ ಹಿಂದೂ ಧರ್ಮದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಂತಹ ನಾವು ಎಷ್ಟರ ಮಟ್ಟಿಗೆ ಅದನ್ನು ಅನುಸರಣೆಯಲ್ಲಿ ತಂದಿದ್ದೇವೆ ಅಂತನೋ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಂಡಾಗ ಮಾತ್ರವೇ ಪರಿಹಾರ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ. ಬೀದಿ ಬೀದಿಗಳಲ್ಲಿ ಕಾಮಣ್ಣುಗಳ ಚೇಷ್ಟೆ ಅಧಿಕವಾಗಿ ಆಗುವುದಕ್ಕೆ ಕಾರಣ ಏನು? ಮನೆಯಲ್ಲಿ ಮಾತೆಯ ಮಡಿಲು ಶಾಲೆ ಆಗಲಿಲ್ಲ. ಮಕ್ಕಳಿಗೆ ಸ್ಕೂಲ್ ಮನೆಯಲ್ಲಲ್ವೇ ಅಂತ ಕೈಲಾಸಂ ತಮ್ಮ ಗ್ರಾಮ್ಯ ಭಾಷೆಯಲ್ಲಿ ಬಹಳ ಸ್ವಾರಸ್ಯವಾಗಿ ಹೇಳಿದ್ದಾರೆ. ಮಕ್ಕಳಿಗೆ ಮೊದಲು ಇಸ್ಕೂಲು ಮನೆಯಲ್ಲಿ, ಆಮೇಲೆ ಶಾಲೆ, ಆಮೇಲೆ ಸಮಾಜ. ಸಮಾಜದ ಹಿರಿಯರು ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ. ಏನೋ ನೀನು ಮಾಡ್ತದ ಸರಿಯಲ್ಲ ಅಂತ ಹೋಗ್ತಕ್ಕಂಥ ಛಾತಿ ಇರುವಂತಹ ಹಿರಿಯರು ಎಷ್ಟು ಜನ ಇದ್ದಾರೆ? ಯಾಕಪ್ಪ ನಮಗ ತಾಪತ್ರಯ, ಅವನೇನಾದ್ರೂ ಒಂದು ದೊಡ್ಡ ಕಟ್ಕೊಂಡು ಬಂದು ನಮ್ಮ ಮನೆ ಕಾಕ್ ಬಡಿ ಹೋಗಿ ಆತಕ್ಕವೆಲ್ಲರಗಳೆ ಅವನ್ ಏನ್ ಬೇಕಾದ್ರೆ ಹಾಳಾಕೊಳ್ಳಿ ಅಂತನ್ನುವ ದುರ್ಬಲ ಹಿರಿಯರು ನಮ್ಮ ಸಮಾಜದಲ್ಲಿ ಇರೋದ್ರಿಂದ ಈ ಒಂದು ಮಾತಿಗೆಲ್ಲ ಬೆಲೆ ಇದ್ದಾಗ ಅಂತಿದೆ. ಅಂದ್ರೆ ಸ್ತ್ರೀಯರನ್ನ ಜಗನ್ಮಾತೆಯ ಸ್ವರೂಪದಿಂದ ಕಾಣತಕ್ಕಂಥದ್ದು ಅಂತನ್ನೋದೆಲ್ಲ ಹೊರಟೋಗ್ಬಿಟ್ಟಿದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ಆಶ್ರಮದಲ್ಲಿ ನಮ್ಮ ಯುವಕರಿಗೆ ಒಂದು ಮಾತು ಹೇಳ್ತಾ ಇರ್ತೀನಿ. ನಮಗೆ ಸ್ವಂತ ನಿಮ್ಮ ಸಹೋದರಿಯರೇ ಆದರೂ ಕೂಡ ಆಶ್ರಮದಲ್ಲಿ ಬಹಳ ಹೊತ್ತು ಮಾತಾಡ್ತಾ ಇರ್ಬಿಡಿ ಅಂತ. ಇದು ಬೇರೆ ವಿಚಾರ, ನಿಂತ್ಕೊಂಡು ಮಾತಾಡ್ತಾ ಇರಬೇಡಿ ಅಂತ ಅವ್ರಿಗೆ ಹೇಳ್ತಾ ಇರ್ತೀನಿ. ಯಾಕೆ ಅಂತಂದ್ರೆ ಅದು ಸಹೋದರಿಯೋ ಅಥವಾ ಇನ್ಯಾರೋ, ಇನ್ಯಾವ ನಾರಿಯೋ ಮದನಾರಿಯೋ ಅಂತ ಯಾರಿಗೆ ಗೊತ್ತಾಗುತ್ತೆ? ಇವನೇನೋ ತನ್ನ ಸಹೋದರಿಯರೊಂದಿಗೆ ಮಾತನಾಡ್ತಾ ಇರ್ಬೋದು. ನಾಳೆ ದಿವಸ ಇನ್ನೊಬ್ಬ ನೋಡ್ತಾನೆ, ಓಹೋ ಈ ತರ ಮಾತನಾಡ್ಬೋದು ಇಲ್ಲಿ ಅಲ್ವೇ. ಆದ್ರಿಂದ ಅವನು ಇನ್ನೊಬ್ಬರಿಗೆ ಅವನ ಕರ್ಕೊಂಡು ಬಂದ್ಬಿಟ್ಟು ಮಾತನಾಡ್ತಾ, ಸಹೋದರಿ ಇನ್ನೂ ಒಂದು ಮಾತಾಡ್ತೀನಿ ಕೇಳಿ. ಇಲ್ಲಿ ಒಬ್ರು ಸ್ವಯಂ ಸೇವಕರು ಇದ್ರು, ಅಲ್ಲೇ ಕಾಂಪೌಂಡ್ ಆ ಕಡೆ ಅವ್ರ ಹೆಂಡತಿ ಹತ್ರ ಅವ್ರು ಮಾತಾಡ್ತಾರೆ. ಕಾಂಪೌಂಡ್ ಆ ಕಡೆ ಮನೆ, ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ಆ ಸ್ವಯಂ ಸೇವಕರು. ಏನೋ ಕೋರ್ಟಿಗೆ ಬರ್ತೀನಿ ಇಲ್ಲ ಅಂತ ಇನ್ನೇನು ಇಂಥದ್ದೇ ಮಾತಿರ್ಬೋದು. ಅದನ್ನ ನೋಡಿದಂತಹ ಇತರ ಕೆಲವು ಸ್ವಯಂ ಸೇವಕರು ಹೇಳಿದ್ರು, ನಾವು ಕೂಡ ನಮ್ಮ ಗಂಡಂದ್ರು ಹೆಂಡಂದ್ರು ಇಲ್ಲಿ ಕರ್ಕೊಂಡು ಬಂದು ಇದೇ ತರ ಮಾತನಾಡಬಹುದೇ ಅಂತ ನಮ್ಮ ಹಿರಿಯ ಸ್ವಾಮಿಗಳು ಒಬ್ಬರನ್ನ ಕೇಳಿದ್ರು. ಬಹಳ ಕಷ್ಟ, ಬಹಳ ಕಷ್ಟ. ನಾವಿದನ್ನು ಗಮನಿಸ್ತಾ ಇರ್ತೀವಿ ದೂರದಿಂದ, ಹಾಗೆ ನಮ್ಮನ್ನು ಕೂಡ ಎಲ್ಲರೂ ಗಮನಿಸಬಹುದಲ್ಲ ದೂರದಿಂದ. ಸಾಧ್ಯವಾದಷ್ಟು ನಾವು ಎಚ್ಚರವಾಗಿರ್ತೇವೆ. ಇನ್ನೊಬ್ರಿಗೆ ಹೇಳಬೇಕಾದ್ರೆ ನಾವು ಹೇಗಿರ್ಬೇಕಾಗುತ್ತೆ? ಹೆಚ್ಚು ಕಡಿಮೆ ಬೆಂಕಿಯ ಮೇಲೆ ಇಂಥಾಗಿಯೇ ನಾವು ಇಲ್ಲಿ ಬದುಕ್ತಾ ಇದ್ದೇವೆ. ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ಸುಖವಾಗಿ ನಾವು ಯಾರಾದರೂ ಮಾತಾಡ್ತಾ ಇಲ್ಲ, ಎಲ್ಲಿ ಏನು ಹೆಚ್ಚು ಕಡಿಮೆ ಆಗುತ್ತೆ, ಎಲ್ಲಿ ಏನು ಹೆಚ್ಚು ಕಡಿಮೆ ಆಗುತ್ತೋ ಅನ್ನೋದೇ ಸ್ಥಿತಿ ಇರ್ತದೆ. ಈ ಒಂದು ಭೀತ, ಈ ಒಂದು ಟೆನ್ಷನ್ ಇರೋದ್ರಿಂದ ಕೆಲವು ಸತಿ ನಾವು ಕೂಡ ಏಕಾಂತಕ್ಕೆಲ್ಲಾದ್ರೂ ಹೋಗೋಣ, ಎಷ್ಟೋ ಸಲ ನನಗೆ ಅನಿಸ್ತಾ ಇರ್ತದೆ ಹಿಮಾಲಯಕ್ಕೆ ಹೋಗೋಣ, ಸಾಕು ಬೇಕಾದಷ್ಟು ಮಾಡಿದ್ದೇವೆ ಇಲ್ಲಿ ಸೇವೆ. ಇನ್ನು ಅದೇ ಜಗತ್ತಿನ ಮಂಗಳಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಒಂದು ಮೂಲಿನಲ್ಲಿ ಸೇರ್ಕೊಂಡಿರೋಣ ಅಂತ ಬಹಳ ಬಹಳ ಅನಿಸ್ತಾ ಇರ್ತದೆ ಮನಸ್ಸಿಗೆ. ಅದಕ್ಕೆ ಅಂತ ಹೇಳಿದ್ರೆ ಜಗತ್ತನ್ನು ಸಂಪೂರ್ಣ ಉದ್ಧಾರ ಮಾಡೋದಕ್ಕೆ ನನಗೇನು ಕಂಟ್ರಾಕ್ಟ್ ಇಲ್ವಲ್ಲ, ಭಗವಂತ ಆ ಕೆಲಸ ನಮಗೇನು ಕೊಟ್ಟಿಲ್ಲ. ಸ್ವಲ್ಪ ಏನೋ ಮಾಡೋದು, ಆದರೆ ಹಿಂದೆ ಸೇರ್ಕೊಳ್ಳೋದು, ಆದರೂ ಕೂಡ ಅದೇನೋ ನಡ್ಕೊಂಡು ಹೋಗ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಅದು ನಡೆಯುವಷ್ಟರೊಳಗೆ ಪ್ರತಿಯೊಬ್ಬರು ಇದನ್ನು ಸದ್ವಿನಿಯೋಗ ಸದುಪಯೋಗ ಪಡಿಸ್ಕೊಂಡ್ಬಿಡಿ ಅಷ್ಟೇ. ಯಾವತ್ತು ಯಾವ ಕ್ಷಣದಲ್ಲಿ ಎಲ್ಲಿ ಸುಲಿಷ್ಠಾ ಬರ್ತದೋ ಗೊತ್ತಿಲ್ಲ ಅಲ್ಲ. ಆಲೋಚನೆ ಮಾಡಿ ನೋಡಿ, ಒಂದು ಸಲ ಈ ಉಸಿರಾಡೋದಿದೆಯಲ್ಲ, ಈ ಒಳಗಡೆ ಎಲ್ಕೊಂಡದಲ್ಲೇ ನಿಂತ್ಬಿಟ್ರಿ ಯಾರು. ನಾವು ಹೀಗೆ ಹೇಳಿದ ತಕ್ಷಣ ಕೆಲವರು ಅಯ್ಯೋ ಹಾಗೆಲ್ಲ ಹೆಲ್ಬೇಡಿ ಸ್ವಾಮೀಜಿ, ಹಾಗೆಲ್ಲ ಹೆಲ್ಬೇಡಿ ಸ್ವಾಮೀಜಿ ಅಂತ ಬಂದು ಶುರು ಮಾಡ್ತಾರೆ ನಮ್ಗೆ ಹೇಳೋದಕ್ಕೆ. ಹಾಗೆ ಹಲವಾರು ಸತ್ಯ ಅವರಲ್ಲಿ ಹೇಳಿ ಆಗಿದೆ, ಆದ್ರೂ ನಾನು ಹೇಳ್ತಾನೆ ಇದ್ದೀನಿ. ಇದೆಲ್ಲ ಬಹಳ ಸಹಜವಾದಂತ, ನಮಗೆ ಅದರಲ್ಲಿ ಏನು ಅಮಂಗಳ ಇತ್ಯಾದಿ ಏನು ಕಾಣಿಸುತ್ತಿಲ್ಲ. ಸನ್ಯಾಸಿಗಳ ಸಹವಾಸ ಬಹಳ ಕಷ್ಟ ಆ ದೃಷ್ಟಿಯಿಂದ. ಅದೇನೇನೋ ಹೇಳ್ಬಿಡ್ತಾರ ಸಮಯ ಬಂತು ಅಂತ ಹೇಳಿದ್ರು. ಆದ್ರಿಂದ ಇರುವಷ್ಟು ಕಾಲ ಬಹಳ ಚೆನ್ನಾಗಿ ಇದನ್ನೆಲ್ಲ ಸದ್ವಿನಿಯೋಗ ಮಾಡಿಕೊಂಡು ತುಂಬಿಕೊಂಡಿರ್ಬೇಕು ಒಳಗಡೆ. ಯಾವಾಗಲೂ ಇದು ಸಿಕ್ಕುತ್ತೆ ಅಂತೇನೋ ಖಾತ್ರಿ ಇರುವುದಿಲ್ಲ. ಆದ್ರಿಂದ ಸಿಕ್ಕಿದಾಗ ಚೆನ್ನಾಗಿ ಉಪಯೋಗಿಸ್ಕೊಂಡು ಆಮೇಲೆ ಏಕಾಂತದಲ್ಲಿ ಕುಳಿತುಕೊಂಡು ಅದನ್ನು ಜೀರ್ಣ ಮಾಡಿಕೊಂಡು ನಮ್ಮ ವ್ಯಕ್ತಿತ್ವವನ್ನು ಅಲಪಡಿಸ್ಕೊಳ್ಬೇಕು. ನಾವು ನಮ್ಮ ಕಾಲ ಮೇಲೆ ನಿಲ್ಲುವಂತೆ ಆಗಬೇಕು ಅಂತನ್ನೋದು ನನ್ನ ವಾದ. ಯಾವಾಗಲೂ ಅವರವರ ಕಾಲ ಮೇಲೆ ಅವರವರು ನಿಲ್ಲಬೇಕು. ಅದಾದ ಸಾಧ್ಯ ಇದ್ರೆ ನಾವು ಎಷ್ಟು ಧರ್ಮಾಚರಣೆ ಮಾಡಿಯೂ ಕೂಡ ಪ್ರಯೋಜನ ಇಲ್ಲ. ಇವತ್ತು ತಾನೇ ಒಬ್ಬ ವ್ಯಕ್ತಿ ಬದುಕಿ 90 ವರ್ಷದ ಮುದುಕ 30 ಸತಿ ಈ ಭಾರತದೆಲ್ಲ ಸೈಕಲ್ ಮೇಲೆ ಸಂಚಾರ ಮಾಡಿದ್ದಾರೆ. ಸುಮಾರು 5 ಕೋಟಿ ರಾಮ ಜಪ ಬಂದಿದ್ದಾರೆ, ಹನುಮಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದಾರೆ, ಶ್ರೀರಾಮನ ವಿಶೇಷವಾದ ಅನುಗ್ರಹವನ್ನು ಪಡೆದಿದ್ದಾರೆ. ಅವ್ರನ್ನ ನೋಡಿ ಇವತ್ತು ನನಗೆ ಬಹಳ ಬಹಳ ಆನಂದ ಆಯಿತು. ಶ್ರೀರಾಮನೇ ಅಂತವರೊಬ್ಬರನ್ನು ಸಂಪರ್ಕ ನನಗೆ ದೊರಕಿಸಿಕೊಟ್ಟ, ತಾನಾಗಿಯೇ ಬಂದಂತಹ ಒಂದು ಅದ್ಭುತವಾದಂತಹ ಒಂದು ಅನುಭವ. ಆತ 90 ವರ್ಷದ ಮುದುಕಪ್ಪ, 20 ವರ್ಷದ ಯುವಕರು ಕೂಡ ನಾಚಿಕೆ ಪಟ್ಕೊಳ್ಬೇಕು ಅವರ ಮುಂದೆ. ಸದಾ ರಾಮಜಪ 8:45 ನನ್ನ ನೋಡೋದು ಬಂದಿದ್ರು, ನಾನು ಬೇರೆ ಕೆಲಸ ಇದ್ದಿತ್ತು, ಕೊನೆಗೆ ಅವ್ರು ನೋಡೋಕೆ ಸಾಧ್ಯ ಆದದ್ದು ನನಗೆ 1 ಗಂಟೆಗೆ. ಅಲ್ಲಿಯವರೆಗೂ ಕೂಡ ಇಲ್ಲೇ ಕಾದ್ಕೊಂಡಿದ್ರು ಅವರು, ಸಮಾಧಾನದಿಂದ ಕಾದ್ಕೊಂಡಿದ್ರು. ಅವ್ರು ಕಾದ್ಕೊಂಡಿದ್ದು ನೋಡಿ ನನಗೆ ಅದು ಏನೇನೋ ಆಗಬೇಕು, ಅವ್ರಿಗೆಂಥ ನಿಷ್ಠೆ. ಆಮೇಲೆ ಆ ಸಮಯವನ್ನು ಅಲ್ಲಿ ನೋಡ್ತಾ ಇಲ್ಲಿ ನೋಡ್ತಾ, ಆ ಮರ ನೋಡ್ತಾ, ಈ ಮರ ನೋಡ್ತಾ, ಆ ಎಲೆ ನೋಡ್ತಾ, ಈ ಮೊಬೈಲ್ ನೋಡ್ತಾ, ಏನು ಹಾಳು ಮಾಡಲಿಲ್ಲ ಅವರು. ಮಾಲೆ ಕೈನಲ್ಲಿ ಯಾವಾಗಲೂ ಜಪ ಮಾಡ್ತಾ ಇದ್ದಾರೆ, ರಾಮ ಜಪ, ಹನುಮಂತ ಜಪ. ಅವರಿಗೆ ಹುಚ್ಚ ಹನುಮ ಯೋಗಿ ಅಂತ ಹೆಸರಂತೆ, ಹುಚ್ಚರಾಗಿಬಿಟ್ಟಿದ್ದಾರೆ. ಈ ಹನುಮತ್ ಭಾವದಿಂದ ಹುಚ್ಚರೇ ಆಗಿಬಿಟ್ಟಿದ್ದಾರೆ ಅವರು. ಅಂತಹದ್ದೆಲ್ಲ ನಾವು ಸಮಾಜದಲ್ಲಿ ಕಂಡಾಗ, ಅಂಥವ್ರನ್ನೆಲ್ಲ ಒಬ್ಬೊಬ್ಬರನ್ನು ಕಂಡಾಗ ಎದೆಗೆ ಬಹಳ ತಂಪಾಗುತ್ತೆ. ಎಲ್ಲ ಬಗೆಯ ಅಲ್ಲೋಲ ಕಲ್ಲೋಲಗಳಿಂದ ಕಲುಷಿತವಾದಂತಹ ಶುದ್ಧವಾಗಿದ್ದರೂ ಕೂಡ ಮಧ್ಯೆ ಮಧ್ಯೆ ಕಲುಗಿಕೊಂಡಂತಹ ಹೃದಯಕ್ಕೆ ಇಂತಿಂತಹ ವ್ಯಕ್ತಿಗಳಿಂದ ಮಾತ್ರವೇ ನಮಗೆ ಶಾಂತಿ ಸಿಗ್ತದೆ. ಮಾತನಾಡಿದ್ರು ಹೊಸ್ಕೊಂಡಿದ್ದೆ ನಾನು, ಊಟಕ್ಕೆ ಹೋಗೋದಕ್ಕೂ ಕೂಡ ಸಮಯ ಇಲ್ಲ. ಆ ಹೊತ್ತಿಗೆ ನಾನು ಮಾತಾಡೋಕೆ ಸಿಕ್ಕಿದ್ದೆ. ಮಾತಾಡಿ ಬಹಳ ಆನಂದ ಆಯ್ತು. ನಾನು ಗಟ್ಟಿಯಾಗಿ ಕರ್ಕೊಂಡ್ಬಿಟ್ಟೆ ಅವ್ರನ್ನ, ಅವರು ಅಷ್ಟೇ ಗಟ್ಟಿಯಾಗಿ ಕರ್ಕೊಂಡ್ಬಿಟ್ರು. ಬಹಳ ಆನಂದವಾಗಿತ್ತು. ಭಗವಂತನೇ ಅಂತವ್ರನ್ನ ತಂತಂತಂತಂದು ಒದಗಿಸ್ಕೊಡ್ತಾರೆ. ನಾವು ಕೂಡ ಅಷ್ಟೇ ಪ್ರಾಮಾಣಿಕರಾಗಿ ಇದ್ದ ಪಕ್ಷದಲ್ಲಿ ಅಂತಂತ ವ್ಯಕ್ತಿಗಳ ಸಂಪರ್ಕ ನಮಗೆ ಆಗ್ತಾ ಇರ್ತದೆ. ಸಮಾಜದಲ್ಲಿ ಯಾರು ಭಗವನ್ ನಾಮ ಸಂಕೀರ್ತನೆಯನ್ನು ಮಾಡ್ತಾ ತಮ್ಮ ಒಳಗಡೆ ಎಲ್ಲ ದೋಷಗಳನ್ನು ತೊಳೆದು ಪಾವನರಾಗಿ ಶುದ್ಧರಾಗಿ ಇರ್ತಾರೋ ಅವರು ಎಂಥ ಅಮೃತ ಸ್ವರೂಪಿಗಳಾಗಿರ್ತಾರೆ. ಸುಮ್ಮನೆ ಅವರಿದ್ರೆ ಸಾಕು, ಅವರು 9 ವರ್ಷದ ಬದುಕರಾದರೂ ಕೂಡ 5 ದೇವಸ್ಥಾನ ಸ್ವಂತ ತಮ್ಮ ಶರೀರ ಶ್ರಮದಿಂದಲೇ ಕಟ್ಟಿದ್ದಾರೆ. ಹನುಮಂತನ ದೇವಸ್ಥಾನ 5ನೇ ಕಟ್ಟೋದಕ್ಕೆ ಬಂದಿದ್ದಾರೆ. ಅದಕ್ಕೆ ಹಣ ಸಂಗ್ರಹ ಮಾಡೋದಕ್ಕೋಸ್ಕರ ಬಂದಿತ್ತವರು. 500 ರೂಪಾಯಿ ಕೊಟ್ಟೆ ಅಂದ್ರೆ ಯಾರು ಕೊಟ್ಟೆ? ನಿಮ್ದೇ ಕೊಟ್ಟೆ. ಆ ಪುಣ್ಯ ಎಲ್ಲ ನಿಮಗೆ ತಗೊಳ್ಳಿ. ಏನ್ ಆನಂದ. ಇಂತಹ ಒಂದು ಆನಂದವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತಂದ್ರನ್ನ ಶ್ರೀರಾಮಕೃಷ್ಣ ಹೇಳಿದ ಮಾತಿನಲ್ಲಿ ವಿಶ್ವಾಸ ಇರೋದಕ್ಕೆ ಇಂತಿಂತಹ ವ್ಯಕ್ತಿಗಳೆಲ್ಲ ನಮಗೆ ಸಾಕ್ಷಿಯಾಗಿ ದೊರೀತಾರೆ. ಎಲ್ಲರೂ ಮಹಾನುಭಾವರು ಅಲ್ಲಲ್ಲಿ ಇದ್ದಾರೆ. ಅವರೆಲ್ಲ ಅಂತಂತಹ ಮಹಾತ್ಮದ ದರ್ಶನ ಆಗಲಿ ನಮಗೆ. ದಿನಗಳಾದ್ರೆ ಅಂತಂತಹ ಮಹಾತ್ಮದ ದರ್ಶನ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು. ಮಹಾತ್ಮರು ಅಂತಂದ್ರೆ ಬೇರೆ ಯಾರಲ್ಲ, ಸ್ವಯಂ ಪರಮಾತ್ಮೆ ಆಗೋಗ್ಬಿಟ್ಟಿರ್ತಾರೆ ಅವರೆಲ್ಲ. ಭಗವಂತನ ಭಾವಿಸಿ ಭಗವಂತನೇ ಆಗೋಗ್ಬಿಟ್ಟಿರ್ತಾರೆ ಅವರೆಲ್ಲ. ಇಂತಹ ಒಂದು ಅನುಭವವನ್ನು ಮಾಡ್ಕೊಳ್ಬೇಕು ನಾವು. ಸಮಾಜದಲ್ಲಿ ಮೂಲೆ ಮೂಲೆಗಳಲ್ಲಿ ಅಂತವರಿದ್ದಾರೆ, ಮೌನವಾಗಿದ್ದಾರೆ. ನನ್ನ ಹಾಗೆ ಯಾರು ಗಲಾಟೆ ಮಾಡೋದಿಲ್ಲ. ಮೌನವಾಗಿರ್ತಕ್ಕಂಥವ್ರು ನಮ್ಮ ಬಳಿ ಬರೋದಕ್ಕೆ ಹೇಗೆ, ಅವ್ರ ಬಳಿ ನಾವು ಹೋಗೋದು ಹೇಗೆ, ಭಗವಂತನ ತಿಳ್ಕೊಳ್ಬೇಕು. ಅಂತರ್ಜ್ಞಾನಿ ಅವರು, ನಮ್ಗೆ ಅರ್ಥ ಆಗ್ತದೆ ನನಗೆ. ಅಂಥವ್ರನ್ನ ನಮ್ಗೆ ಸಂಧಿಸುವಂತೆ ಮಾಡ್ತಾರೆ. ಅದ್ಭುತವಾದಂತಹ ಪ್ರಾಪ್ತಿ ಅದು. ಸಮಾಜದ ಮೂಲೆ ಮೂಲೆಗಳಲ್ಲಿ ಅಂಥವ್ರಲ್ಲಿ ಇದ್ದಾರೆ. ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಮಹಾನುಭಾವಗಳೆಲ್ಲ ಇದ್ದಾರೆ. ಅಂಥವರ ಸಂಘ ನಮಗೆ ಸಿಗ್ಲಿ, ಅಂಥವ್ರ ಸಂಘ ನಮಗೆ ಸಿಗ್ಲಿ ಅಂತ ಹತ್ತು ಕಂದು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಹೇ ಭಗವಂತ, ನೀನು ಸ್ವಲ್ಪ ಸಿಕ್ಕೋದು ನಿಧಾನ ಆದ್ರೂ ಪರವಾಗಿಲ್ಲ, ನಿನ್ನನ್ನು ಕಂಡವ ಮೊದಲು ಸಿಗ್ಲಿ ನನಗೆ, ಹೇಗಿರ್ತದೆ ನೋಡೋಣ ಅಂತ ಪ್ರಾರ್ಥನೆ ಮಾಡಿಕೊಂಡ್ರು ಏನು ತಪ್ಪಿಲ್ಲ ಅಂತ ಅನಿಸ್ತದೆ ನಮಗೆ. ಹೀಗೆ ಶ್ರೀರಾಮಕೃಷ್ಣರು ಹೇಳಿದಂತಹ ಮಾತುಗಳಿಗೆ ಉದಾಹರಣೆ ನಮಗೆ ಸಿಗ್ತದೆ. ಜಗನ್ ಮಾತೆಯನ್ನ ಕಾಣ್ತಾರೆ ಅವರು. ಸ್ತ್ರೀಯರಲ್ಲಿ ಗಂಡಸಾದ್ರೆ, ಹೆಂಡಸಾದ್ರೆ, ಪುರುಷರಲ್ಲಿ ಶ್ರೀಮನ್ನಾರಾಯಣನನ್ನೇ ಕಾಣ್ತಾರೆ. ಆ ವೃದ್ಧರು ಹೀಗೆ ಮಾತನಾಡ್ತಾ ಹೇಳಿದ್ರು. ಇವತ್ತಿನ ಕಾಲದ ಸನ್ಯಾಸಿಗಳ ಬಗ್ಗೆ ಅವರು ಕೂಡ ಹೀಗೆ ಪ್ರಸ್ತಾಪ ಬಂದ್ಬಿಡ್ತು. ಸುಮ್ಮನೆ ಸನ್ಯಾಸಿಗಳು ಅಂತ ಹೇಳ್ತಾರೆ. ಎಲ್ಲಿದೆ ಅವರಲ್ಲಿ ಪರಾಕ್ರಮ ಅಂತ ಅಂದ್ಬಿಟ್ರು ಅವರು? ಎಲ್ಲಿದೆ ಅವರಲ್ಲಿ ತೇಜಸ್ಸು? ಧೈರ್ಯವಾಗಿ ಮಾತನಾಡಬಲ್ಲಂತಹ ಸನ್ಯಾಸಿಗಳು ಎಲ್ಲಿದ್ದಾರೆ? ಆದರೆ ಅವರು ಹಾಗೆ ಹೇಳಿದ್ರು ಕೂಡ ಈ ತರಹ ಬೇಸಿಗೆಯಲ್ಲಿ ಹೇಳುವುದಿಲ್ಲ, ಎಲ್ಲರಿಗೂ ಹೇಳುವುದಿಲ್ಲ. ನನ್ನ ಹತ್ರ ಹೇಳುದು ಪ್ರೈವೇಟ್ ಆಗಿ, ಅದರಿಂದ ನೀವೆಲ್ಲ ಸ್ವಲ್ಪ ಪ್ರೈವೇಟ್ ಆಗಿ ಇಟ್ಕೊಳ್ಳಿ. ಅದನ್ನ ಒಲಿಯಲ್ಲಿ ಹೇಳ್ಕೊಂಡ್ಬಿಟ್ಟೆ ಬೇರೆ ಅರ್ಥ ಆಗ್ಬಿಡುತ್ತೆ. ಆಮೇಲೆ ಆ ಸನ್ಯಾಸಿಗಳೆಲ್ಲ ಗುಂಪು ಕಟ್ಕೊಂಡು ಬರೋದು ಯಾತಕ ಬೇಡ. ಆ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ. ಒಬ್ಬ ಶಾಸ್ತ್ರಗಳ ಮೇಲೆ ಅತ್ಯಂತ ಸುಸಂಬದ್ಧವಾಗಿ ಅತ್ಯಂತ ಸುಲಭಿತವಾದಂತಹ ಸುಂದರವಾದ ಭಾಷೆಯನ್ನು ಉಪಯೋಗಿಸಿ ಒಳ್ಳೆ ತರ್ಕಬದ್ಧವಾಗಿ ವ್ಯವಸ್ಥಿತವಾದ ರೀತಿಯಲ್ಲಿ ಗಂಟೆಗಟ್ಟಲೆ ಮಾತನಾಡಬಹುದು, ಜನ ಸಾವಿರಾರು ಜನ ಸೇರಬಹುದು, ಅಷ್ಟು ಮಾತುಗಳನ್ನು ಕೇಳಿಯೂ ಕೂಡ ಜನ ಏನೇನು ಪ್ರಭಾವಿತರಾಗದೆ ಏನೋ ಚೆನ್ನಾಗಿ ಮಾತನಾಡ್ತಾರೆ ಪರವಾಗಿ ಅಂತ ಹೇಳಿ ಹೊರಟು ಹೋಗ್ತಾರೆ. ಆದರೆ ಯಾರಲ್ಲಿ ಆತ್ಮಶ್ರದ್ಧೆ ಅಂತ ಹೇಳ್ತಕ್ಕಂಥ ಅದು ಜಾಗೃತವಾಗಿರ್ತದೋ ಸಾಕ್ಷಾತ್ಕಾರದ ಫಲವಾಗಿ. ಆಗ ಹಾಗೊಂದು ಮಾತು ಹೀಗೊಂದು ಮಾತು ಹೇಗೋ ಹೊಂದಿಕೆಯಲ್ಲಿರ್ತಕ್ಕಂಥ ಮಾತು ಒಂದೊಂದನ್ನು ಆಗಿರ್ತಾನೆ, ಅದು ಜನರ ಮೇಲೆ ವಿಶೇಷವಾಗಿ ಪ್ರಭಾವವನ್ನು ಬೀರುತ್ತದೆ, ಅವರ ಜೀವನವನ್ನೇ ಪರಿವರ್ತಿಸಿಬಿಟ್ಟಿರುತ್ತೆ ಅಂತ ಒಂದು ಮಾತು ಹೇಳ್ತಾರೆ ಸ್ವಾಮಿ ವಿವೇಕಾನಂದ. ಬಹಳ ಬಹಳ ಸತ್ಯ ಅದು. ಇಲ್ಲೇ ಹೋದ್ರೆ ಪರವಾಗಿಲ್ಲ, ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಕಲ್ತಿದ್ದಾರೆ, ಇಲ್ಲೇ ಟ್ರೈನಿಂಗ್ ಆಗಿದೆ ಅಷ್ಟೇ. ಅದಕ್ಕೋಸ್ಕರವೇ ಓದಿ ಓದಿ ಕೂಚ್ಬಿಟ್ಟ ಅಂತ ಒಂದು ಗಾದೆ ಇದೆ. ಎಷ್ಟೊಂದು ತಿಳಿದವರಿದ್ದಾರೆ ನಮ್ಮ ಪ್ರಪಂಚದಲ್ಲಿ, ನಮ್ಮ ಭಾರತದಲ್ಲಿ, ನಮ್ಮ ಬೆಂಗಳೂರಿನಲ್ಲಿ ಎಷ್ಟೊಂದು ತಿಳಿದವರಿದ್ದಾರೆ, ಆದರೂ ಕೂಡ ಅವ್ಯವಸ್ಥೆಯನಾಚಾರ ಹೋಗೇ ಇಲ್ಲ. ಅದಕ್ಕೆ ಅನುಭವದ ಮೂಲಕ ಅದು ಪರಿಪಾಕಗೊಂಡಿಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಒಂದು ಭಾವನೆಯನ್ನು ತೆಗೆದುಕೋ, ಅದರ ಕುರಿತಾಗಿ ಆಲೋಚಿಸು, ಅದರ ಕುರಿತಾಗಿ ಧ್ಯಾನಿಸು, ಅದನ್ನೇ ಉಸಿರಾಡು, ಅದರ ಕುರಿತಾಗಿ ಕನಸು ಕಾಣು, ಅದೇ ಆಗು ಅಂತ ಒಬ್ಬ ವ್ಯಕ್ತಿ ಪ್ರಪಂಚದಲ್ಲಿರುವಂತಹ ಅತ್ಯಂತ ಶ್ರೇಷ್ಠವಾದ ಎಲ್ಲ ಗ್ರಂಥಗಳನ್ನು ಪ್ರಥಮಾಮೂಲಕ ಮಾಡಿಕೊಂಡವರಿಗಿಂತಲೂ ಶ್ರೇಷ್ಠ ಅಂತ. ಒಂದು ಭಾವ, ಅದಕ್ಕೋಸ್ಕರವೇ ತುಳಸಿದಾಸರು ಹೇಳ್ತಾರೆ ರಾಮ ಧ್ಯಾನ ಮಾತಿನಲ್ಲಿ ಸತ್ಯ ಹೇಗನ್ನ ತಾಯಿಯಂತೆ ಕಾಣುವಂತಹದ್ದು. ಈ ಮೂರು ಇದ್ಬಿಟ್ರೆ ಯಾಕೆ ಸಾಕ್ಷಾತ್ಕಾರ ಆಗೋದಿಲ್ಲ? ಮಾತಿನಲ್ಲಿ ಸತ್ಯ, ಮನಸ್ಸಿನಲ್ಲಿ ರಾಮ ಧ್ಯಾನ, ಕಣ್ಣು ನೋಡಿದಂತಹ ಹೆಣ್ಣು ಜಗದ ಮಾತಿನ, ಈ ಒಂದು ಮೂರು ಭಾವ ಇತ್ತು ಅಂತ ಹೇಳಿದ್ರೆ ಯಾಕೆ ಸಾಕ್ಷಾತ್ಕಾರ ಆಗುವುದಿಲ್ಲ ಅಂತಲ್ವ ಮಾತನ್ನ ಒತ್ತು ಕೊಟ್ಟು ಹೇಳ್ತಾರೆ. ಅದನ್ನೇ ಋಷಿ ರಾಮಕೃಷ್ಣ ಹೇಳ್ತಾರೆ, ಹೆಂಗದು ಬ್ರಹ್ಮಮಯ್ಯ ಅಂಶ ಅಂತ ಗೊತ್ತಾಗುತ್ತೆ. ಹಾಗೆಂತ ಹೇಳ್ಬಿಟ್ಟಿದ್ದೆ, ಈಗ ವಿಷಯ ಬದಲಾಯಿಸ್ತಾ ವಿಜಯ ಕೃಷ್ಣ ಗೋಸ್ವಾಮಿ ಹೇಳ್ತಾರೆ, ಆಗಾಗ ಇಲ್ಲಿಗೆ ಬಂದು ಹೋಗ್ತಾ ಇದ್ರು, ನಿನ್ನನ್ನು ನೋಡಬೇಕು ಅಂತ ನನಗೆ ಇಚ್ಛೆ ಬಹಳವಾಗಿ ಇದೆ. ರಾಮಕೃಷ್ಣನ ನೋಡೋದಕ್ಕೆ ವಿಜಯಕೃಷ್ಣ ಗೋಸ್ವಾಮಿಗೆ ಇಚ್ಛೆ ಇದೆ, ಹಾಗೆನೇ ವಿಜಯಕೃಷ್ಣ ಗೋಸ್ವಾಮಿಯನ್ನು ನೋಡೋದಕ್ಕೆ ರಾಮಕೃಷ್ಣಗೂ ಇಚ್ಛೆ ಇದೆ. ಯಾತಕ್ಕೆ ಆ ವಿಜಯಕೃಷ್ಣ ಗೋಸ್ವಾಮಿ ಭಗವದ್ ಭಾವದಿಂದ ರಂಜಿತನಾದಂತಹ ಇನ್ನೊಬ್ಬ ವ್ಯಕ್ತಿ, ಪ್ರಾಮಾಣಿಕವಾಗಿ ಭಗವಂತನನ್ನ ಪ್ರೀತಿಸುವಂತಹ ವ್ಯಕ್ತಿ, ಅವನ ಹೃದಯದಲ್ಲಿ ಎಷ್ಟೊಂದು ಅನುರಾಗ ಇದೆ ಅಂತಿರ್ತಕ್ಕಂಥ ಅದನ್ನ ಶ್ರೀರಾಮಕೃಷ್ಣ ಕಂಡುಕೊಂಡಿದ್ದಾರೆ. ಶ್ರೀರಾಮಕೃಷ್ಣಗೆ ಅಂತವರ ಸಂಪರ್ಕ ಇದೆ ಇತ್ತು ಅಂತ ಹೇಳಿದ್ರೆ ಜಗತ್ತು ಬಹಳ ಕಷ್ಟಕರವಾಗಿರುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಈ ಪ್ರಾಪಂಚಿಕ ಎಲ್ಲ ಉದ್ದಿನ ಬೇಳೆ ಕಡಲೆ ಬೇಳೆ ಗಿರಾಕಿಗಳೇ, ಅದು ಬೇಕು ಇದು ಬೇಕು, ಕಾಯಿಲೆ ಬಂದಿದೆ ವಾಸಿ ಮಾಡಬೇಕು, ಮದುವೆ ಆಗಿಲ್ಲ ಮದುವೆ ಮಾಡಿಸ್ಬೇಕು, ಈ ಮಾಡೋ ಸಂಪಾದನೆ ಇಲ್ಲ, ಇಂತಹ ಕಷ್ಟಗಳನ್ನೇ ಹೇಳ್ಕೊಂಡು ಬರ್ತಕ್ಕಂಥವರೇ ಜಾಸ್ತಿ ಅಂತ. ಅದಕ್ಕೋಸ್ಕರ ಹೇಳ್ತಾರೆ ಅವ್ರು ಕಡಲೆ ಬೇಳೆ ಉದ್ದಿನ ಬೇಳೆ ಗಿರಾಕಿಗಳೇ ಜಾಸ್ತಿ ಅಂತ. ಒಮ್ಮೆ ಆ ಭಗವಂತನನ್ನ ನಾವು ಒಲಿಸ್ಕೊಂಡಿದ್ದೆ ಆದ್ರೆ ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲ ತನ್ನಷ್ಟಕ್ಕೆ ಮನೆ ಬಾಗಿಲು ಬಂದು ಬಿಡ್ತದೆ. ಎಲ್ಲ ಬಗೆಯ ಅನುಕೂಲತೆಗಳನ್ನು ಕೂಡ ಅವನು ಒದಗಿಸಿಕೊಡ್ತಾನೆ ಅಂತ ಹೇಳ್ತಕ್ಕಂಥ ರಹಸ್ಯ ಜನರಿಗೆ ಅರ್ಥವಾಗ್ತಾ ಇಲ್ಲ. ಪ್ರಾಪಂಚಿಕ ಬುದ್ಧಿಯಿಂದಲೇ ಬಂದು ಶ್ರೀರಾಮಕೃಷ್ಣನ ಭೇಟಿ ಆಗ್ತಾ ಇದ್ರಿಂದ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು, ಅಂಥವರೇ ಬಂದು ಬಂದು ಬಂದು ಬಂದು ಅವರ ಸಾಮರ್ಥ್ಯದಿಂದಾಗಿ ನನ್ನ ಕಿವಿಯೊಳಗೆ ಕಾದ ಸೀಸವನ್ನು ಅವರು ಮಾತನಾಡಲು ಕೇಳುವತ್ತಿಗೆ ಕಾದ ಸೀಸವನ್ನ ಒಳಗಡೆ ಕಿವಿಯೊಳಗಡೆ ಸುರದಂತೆ ಭಾಸವಾಗ್ತಾ ಇತ್ತು. ಕಿವಿಯೊಳಗೆ ಸುಮ್ಮನೆ ಬಿಸ್ನೀರು ಹಾಕಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ, ಅದಕ್ಕೆ ಆದ ಸೀಸ ಹಾಕಿದ್ರೆ ಯಾವ ರೀತಿ ಆಗುತ್ತೆ ಆಲೋಚನೆ ಮಾಡಿ. ಎಂಥ ಉದಾಹರಣೆ ಕೊಟ್ಟು ಹೇಳಿದ್ದಾರೆ ಅಂಥವ್ರೆಲ್ಲ ಬಂದು ಕರಿತಾ ಇತ್ತು ಅಂತ ಹೇಳಿದ್ರೆ ಕೊರೆಯೋದು, ಇಂಗ್ಲಿಷ್ ನಲ್ಲಿ ಬೋರ್ ಮಾಡೋದು ಅಂತ, ಕನ್ನಡ ಕೊರೆಯೋದು ಅಂತ. ದಿನ ಬೆಳಗಾಗಿ ಯುದ್ಧತೆ ಗೋಳು ಸಂಸಾರದ ಗೋಳು ಅಂತ ಹೇಳ್ತಕ್ಕಂಥ ಅದು ಅದು ಮುಗಿಯತಕ್ಕಂಥದ್ದೇ ಅಲ್ಲ, ಅದು ಸಮುದ್ರದ ಅರೆಗಳು ಹೇಗೆ ಮುಗಿಯುತ್ತಿದ್ವೋ ಹಾಗೆ ಸಂಸಾರದ ಗೋಳು ಅಂತ ಹೇಳ್ತಕ್ಕಂಥ ಮುಗಿಯತಕ್ಕಂಥದ್ದಲ್ಲ. ಆದ್ರಿಂದ ಸಂಸಾರ ಕುಟ್ಟು ರೋಗ ರಟ್ಟು ಅಂತ ಹೇಳಿದ್ರು. ಸಂಸಾರ ವಿಚಾರವನ್ನು ಎಷ್ಟು ಗುಟ್ಟಾಗಿತ್ತು ಅಷ್ಟು ಒಳ್ಳೇದೆ. ಕೆಲವು ಕೆಲವು ಸಂಸಾರಗಳು ನನಗೆ ಗೊತ್ತು, ಅವರೆಷ್ಟು ಕಷ್ಟಪಡ್ತಾರೆ ಅನ್ನೋದು ಗೊತ್ತು, ಅವರೆಷ್ಟು ಗುಟ್ಟಾಗಿರ್ತಾರೆ ಅನ್ನೋದು ಗೊತ್ತು, ಹಾಗೆ ಗುಟ್ಟಾಗಿ ಆ ಸಂಸಾರವನ್ನು ಇಟ್ಟಂತ ಹಾಗೆ ದಾಟಿಸಿ ಅಂತ ಹೇಳ್ತಕ್ಕಂಥದ್ದು ಕೂಡ ಗೊತ್ತು. ಅಂತದೇ ಇದೆ, ಹಾಗೆ ಮಾಡೋದಕ್ಕೆ ಸಾಧ್ಯ ಇದೆ. ಇಂತಹ ಸಂಸಾರ ವಿಚಾರವನ್ನು ಸಾಧುಗಳ ಹತ್ರ, ಸನ್ಯಾಸಿಗಳ ಹತ್ರ, ಸಂತರ ಹತ್ರ ನಿಜ ಕಷ್ಟ ಬಂದಾಗ ಯಾರು ಸಾವಿರದ ಪಾರ್ ಮಾಡಿಕೊಟ್ಟು ಆಗಿತ್ತು ಅಂತ ಅನಿಸ್ತದೆ ನಿಜ. ಆದ್ರೆ ಅದಲ್ಲ, ಅದನ್ನು ಶ್ರೀರಾಮಕೃಷ್ಣಿ ಹೇಳ್ತಾ ಇದ್ದಾರೆ. ಆ ವಿಜಯಕೃಷ್ಣ ಗೋಸ್ವಾಮಿ ಭಕ್ತ, ಅವನು ಪರಮ ಭಕ್ತ, ಆದ್ರಿಂದ ಮತ್ತೆ ಮತ್ತೆ ಭಾರತ ನಿಮ್ಮ ಸಹವಾಸ ನನಗೆ ಬೇಕಾಗಿದೆ ಅಂತ ಹೇಳ್ತಾರೆ. ಆದ್ರೆ ವಿಜಯಕೃಷ್ಣ ಗೋಸ್ವಾಮಿ ಹೇಳ್ತಾರೆ, ನನಗೆ ಬ್ರಾಹ್ಮ ಸಮಾಜದಲ್ಲಿ ಬಹಳ ಕೆಲಸ ಇದೆ, ಆದ್ರಿಂದ ಯಾವಾಗಲೂ ಇಲ್ಲಿಗೆ ಬರೋದಕ್ಕೆ ಆಗೋದಿಲ್ಲ, ಆದ್ರೆ ಸಮಯ ಬರ್ತಾನೆ ಖಂಡಿತ ಬರ್ತೇನೆ ಅಂತ. ನಮ್ಮಲ್ಲೂ ಕೂಡ ಆತರ ಹೇಳುವ ಬಹಳ ಜನ ಇದೆ, ಬಹಳ ಕೆಲಸ ಅಂತ ಹೇಳುವರಿದ್ದಾರೆ. ದೇವರ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಸಾಧು ಸಜ್ಜನರನ್ನು ಭೇಟಿಯಾಗುವಂತಹ ವಿಚಾರದಲ್ಲಾದ್ರೆ ಕೆಲಸ ಕಾರ್ಯ ಇದೆ ಅಂತ ಹೇಳಿಯೇ ಬಾರದು. ಆದ್ರೆ ಇವನು ಆತರ ಹೇಳ್ತಾ ಇದ್ದಾನೆ. ಆಗ ಶ್ರೀರಾಮಕೃಷ್ಣ ಏನಂತಾರೆ ಗೊತ್ತೇನೋ, ನೋಡು ಆಚಾರ್ಯನ ಕೆಲಸ ಬಹಳ ಕಠಿಣವಾದ. ಆಚಾರ್ಯನ ಕೆಲಸ ಅಂತಂದ್ರೆ ಇಲ್ಲಿ ಬ್ರಾಹ್ಮ ಸಮಾಜದಲ್ಲಿ ಅವನೊಬ್ಬ ಆಚಾರ್ಯ, ಉಪಾಸನೆ ಮಾಡಿಸೋದು, ಉಪನ್ಯಾಸ ಮಾಡೋದು, ಇಂಥ ಕೆಲಸ ನೋಡು. ಆಚಾರ್ಯನ ಕೆಲಸ ಬಹಳ ಕಠಿಣವಾದ್ದು. ಭಗವಂತನಿಂದ ನೇರವಾಗಿ ಆದೇಶ ಬಾರದ ಹೊರತು ಲೋಕ ಶಿಕ್ಷಣ ಸಾಧ್ಯವಿಲ್ಲ. ಆದೇಶವಿಲ್ಲದೆ ಉಪದೇಶ ಕೊಟ್ಟದೆ ಆದರೆ ಅದಕ್ಕೆ ಯಾರೂ ಕಿವಿಗೊಳ್ಳಲು, ಅಂತ ಉಪದೇಶದಲ್ಲಿ ಯಾವ ಶಕ್ತಿಯೂ ಇರದು. ಸಾಧನೆಯಿಂದಾಗಲಿ ಅಥವಾ ಬೇರೆ ಯಾವ ಮಾರ್ಗದಿಂದಲಾಗಲಿ ಮೊದಲು ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಬೇಕು, ಬಳಿಕ ಆತನ ಆದೇಶವನ್ನು ಪಡೆದುಕೊಂಡು ಲೆಕ್ಕ ಕೊಡಬೇಕು. ಇಲ್ಲಿ ಒಂದು ಹೊಸ ವಿಚಾರ ಸಿಗ್ತಾ ಇದೆ ನಮಗೆ. ಆದ್ರೆ ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಮಾತಿದೆ, ಅದನ್ನು ನಾನು ಶ್ರೀರಾಮಕೃಷ್ಣ ಇದ್ರವರಿಗೆ ಹೇಳ್ತಾ ಇದ್ದಿದ್ದೇನೆ. ಈಗ ಶ್ರೀರಾಮಕೃಷ್ಣ ಬಂದಿದ್ದಾರೆ, ಸ್ವಾಮಿ ವಿವೇಕಾನಂದರು ಬಂದಿದ್ದಾರೆ, ಶ್ರೀ ಮಾತೆ ಶಾರದಾ ದೇವಿಯವರು ಬಂದಿದ್ದಾರೆ. ಬಂದ್ರೆ ಸುಮ್ಮನೆ ಬಂದು ಹೋದ್ರೆ ನಮ್ಮ ನಿಮಗೆ ಭಗವಾದ ತತ್ವಗಳನ್ನು ತಂದಿದ್ದಾರೆ, ಅದೆಲ್ಲ ಗ್ರಂಥರೂಪದಲ್ಲಿ ಇದೆ. ಅಷ್ಟೇ ಅಲ್ಲ, ಉಪನಿಷತ್ತುಗಳಿವೆ, ಎಲ್ಲ ಇವೆ. ಈಗ ಅದೇ ಶ್ರೀರಾಮಕೃಷ್ಣ ಶ್ರೀಮಾತೆ ಶಾರದಾ ದೇವಿ ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಆಳವಾಗಿ ಅಧ್ಯಯನ ಮಾಡಿ ಸುಲಲಿತವಾದ ಭಾಷೆಯಲ್ಲಿ ಸಾರ್ವಜನಿಕರಿಗೆ ಬಿತ್ತರಿಸುವಂತಹ ಒಂದು ಕಾರ್ಯವನ್ನು ಐವತ್ತು ಬಹಳಷ್ಟು ಮಾಡಬೇಕಾಗಿದೆ ಅಂತ ನನ್ನ ವಾದ. ಆಲೋಚನೆ ಮಾಡುತ್ತೀವಿ ಬಗ್ಗೆ ಸಾರ್ವಜನಿಕರು. ಶ್ರೀರಾಮಕೃಷ್ಣ ಹೇಳಿದ್ದಕ್ಕೆ ಬೇರೆಯಾಗಿ ಇನ್ನೊಂದು ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದೆ, ಮೊದಲು ಸಾಕ್ಷಾತ್ಕಾರ ಮಾಡ್ಕೋ, ಆಮೇಲೆ ಬೇಕಾದ್ರೆ ಲೆಕ್ಚರ್ ಕೊಡು. ನಿಜ, ಅದನ್ನು ನಾನು ಅಲ್ಲ ಕಳೆಯುವುದಿಲ್ಲ. ಆದರೆ ಏಕಾಏಕಿ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಎಷ್ಟಂತ ಸಾಧ್ಯ? ಆದರೆ ಕೆಲವರಿಗೆ ವಾಕ್ಶಕ್ತಿ ಇರುತ್ತೆ, ಕೆಲವರಿಗೆ ಮಾತ್ರ ಇರುತ್ತೆ. ಇನ್ನು ಕೆಲವರು ಬೆಳೆಸ್ಕೊಳ್ಬಹುದಾಗುತ್ತೆ. ಎಲ್ರಿಗೂ ವಾಕ್ಶಕ್ತಿ ಇರುತ್ತೀನ? ಕೆಲವರು ಬರ್ತದ ಡಿಬೇಟ್ ಅಂತ ಮಾಡ್ತಾರೆ ಸ್ಕೂಲ್ಗಳಲ್ಲಿ. ಕೆಲವು ಹುಡುಗರು ಮಾತ್ರವೇ ಆ ಡಿಬೇಟ್ನಲ್ಲಿ ಪ್ರೈಸ್ ಹೊಡಿತಾರೆ. ಆ ಡಿಬೇಟ್ ಯಾರು ಮಾಡಬಲ್ಲರು ಅಂತವರಿಗೆಲ್ಲ ಪುನಃ ಶಿಕ್ಷಣ ಕೊಟ್ಟು ಒಳ್ಳೊಳ್ಳೆಯ ವಾಗ್ಮಿಗಳನ್ನಾಗಿ ಅವರನ್ನು ನಿರ್ಮಾಣ ಮಾಡಬೇಕು ಅಂತ ಕರ್ನಾಟಕದ ಯುವಜನತೆಗೆ ಒಂದು ಕರೆ ಅಂತ ಒಂದು ಪುಸ್ತಕ ಇದೆ. ಸಂಘ ಕಟ್ಟಬೇಕು. ಸಂಘ ಕಟ್ಟಿನಲ್ಲಿ ಆ ಒಂದು ಸದಸ್ಯರು ಎಷ್ಟು ಜನ ಇದ್ದಾರೋ ಕೆಲವರನ್ನಾದರೂ ಕೂಡ ಒಳ್ಳೆಯ ವಾಗ್ಮಿಗಳನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ಕರೆಯನ್ನು ಕೊಡಲಾಗಿದೆ ಅಲ್ಲಿ. ಇವತ್ತಿನ ರಾಜಕೀಯ ವ್ಯಕ್ತಿಗಳು ಯಾವ್ದಾವುದೋ ಕೆಲಸಕ್ಕೆ ಬರೆದಿರತಕ್ಕಂತಹ ವಿಚಾರಗಳನ್ನ ಕೊಳ್ಳು ಭರವಸೆಗಳನ್ನ ಅತ್ಯಂತ ಉತ್ತಮವಾದ ಭಾಷೆಯಲ್ಲಿ ಕೊಡ್ತಾ ಇದ್ದಾರೆ, ಜನರನ್ನು ಕೇಳ್ತಾ ಇದ್ದಾರೆ. ಎಂಥವರು ಭಾಷಣ ಮಾಡಿಬಿಟ್ಟಿದೆ ಯಾವ್ಯಾವುದೋ ವಿಚಾರದಿಂದ ನಮ್ಮ ಸಾರ್ವಜನಿಕರ ಕಿವಿಗೆ ತುರುಕಿ ಆ ಸಾರ್ವಜನಿಕರ ಬುದ್ಧಿಯನ್ನೇ ಪಲ್ಲಟಗೊಳಿಸ್ತಾ ಇದ್ದಾರೆ. ಹೀಗಿರುವಾಗ ಶ್ರೀರಾಮಕೃಷ್ಣ ಅತ್ಯಂತ ಶುದ್ಧವಾದ ಆಧ್ಯಾತ್ಮಿಕ ತತ್ವಗಳ ಕುರಿತಾಗಿ ಒಂದಿಷ್ಟು ಹೇಳ್ತಕ್ಕಂಥವ್ರು ನಿರ್ಮಾಣ ಆಗುವುದು ಬೇಡವೇ? ಯೋಚನೆ ಮಾಡಿ ನೀವು ದಯವಿಟ್ಟು. ಅಯ್ಯೋ, ಶ್ರೀರಾಮಕೃಷ್ಣ ಹೇಳ್ಬಿಟ್ಟಿದ್ದಾರೆ ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ಮೊದಲೇ ಮಾತನಾಡಬಾರ್ದು ಅಂತ ಲೆಕ್ಚರ್ ದೀಕ್ಷೆ ಕೊಡಬಾರ್ದಂತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಡ್ತಂತಂದ್ರೆ ಎಲ್ಲರೂ ಕೂಡ ಸುಮ್ಮನೆ ಬಿಡ್ತಂತ ಹೇಳಿದೆ. ಹಾಗಾದ್ರೆ ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥವ್ರು ಯಾರು? ನಿಜ ಜೀವನ ಇರಬೇಕು, ನಿಜ ಮಾಡ್ಕೊಳ್ಳಿ, ಅದನ್ನ ಒಳ್ಳೆ ಜೀವನವನ್ನಾದ್ರೂ ಹೇಳ. ಸಾಕ್ಷಾತ್ಕಾರದ ಜೀವನ ಅಲ್ಲದಿದ್ರೂ ಪರವಾಗಿಲ್ಲ, ಸಾತ್ವಿಕ ಜೀವನವನ್ನಾದ್ರೂ ನಡೆಸಿ ಸಾಕು. ಇನ್ನೊಂದು ಕತೆ ಹೇಳ್ತೀನಿ ನಿಮ್ಗೆ ಕೇಳಿ. ಒಬ್ಬ ಬಹಳ ಪ್ರಭಾವಶಾಲಿಯಾಗಿ ಮಾತನಾಡತಕ್ಕಂಥ ವ್ಯಕ್ತಿಯ ಕುರಿತಾಗಿ ಶ್ರೀರಾಮಕೃತಿಗೊಂದು ವರ್ತಮಾನ ಬರುತ್ತೆ. ಆಗ ಸಹಸ್ರಾರು ಜನರನ್ನು ಆಕರ್ಷಿಸಿ ಬೆರಗುಗೊಳಿಸ್ತಾ ಇದ್ದ, ಅವ್ರ ಮೇಲೆ ಪ್ರಭಾವ ಬೀರ್ತಾ ಇದ್ದ. ಆದರೆ ಅವನ ವೈಯಕ್ತಿಕ ಜೀವನ ಮಾತ್ರ ಯಾತಕ್ಕೂ ಸ್ವಲ್ಪ ಅಪಸ್ವರ. ಅದು ಕುರಿತಾಗಿ ಶ್ರೀರಾಮಕೃಷ್ಣಗಳಿಗೆ ಬಂದು ಹೇಳ್ತಾ ಇದ್ದಾರೆ. ಈ ತರಹ ಧಾರ್ಮಿಕ ವಿಚಾರಗಳಾಗಿ ಅತ್ಯಂತ ಅದ್ಭುತವಾದಂತಹ ರೀತಿಯಲ್ಲಿ ಉಪನ್ಯಾಸ ಮಾಡ್ತಾ ಇದ್ದಾರೆ, ಆದರೆ ಜೀವನ ಮಾತ್ರ ಈ ತರಹ. ಶ್ರೀರಾಮಕೃಷ್ಣ ಜೀವನಕ್ಕೆ ಬಹಳ ಪ್ರಾಧಾನ್ಯ ಕೊಡ್ತಕ್ಕಂಥವರಲ್ಲಿ ಒಂದಾದ ದಿನ ಆ ವ್ಯಕ್ತಿ ಭಾಷಣಕರ್ತ ಶ್ರೀರಾಮಕೃಷ್ಣ ಬಳಿಗೆ ಬಂದಿದ್ದ. ಶ್ರೀರಾಮಕೃಷ್ಣಗೆ ಈ ಘಟನೆ ನೆನಪಾಯಿತು. ಹೇಳಿದ್ರು, ಏನಪ್ಪ, ಏನು ಬಹಳ ಒಳ್ಳೆ ಚೆನ್ನಾಗಿ ಭಾಷಣ ಮಾಡಿ ಸಾರ್ವಜನಿಕರನ್ನ ಬಹಳ ವಿಶೇಷವಾಗಿ ಬೆರಗುಗೊಳ್ತೀಯಂತೆ, ಮತ್ತೆ ಅವ್ರಿಗೆ ಜೀವನದಲ್ಲಿ ಪರಿವರ್ತನೆ ಕೂಡ ಮಾಡ್ತೀಯಂತೆ, ನಿನ್ನ ಭಾಷಣಕ್ಕೆ ಬಹಳ ಜನ ಸೇರ್ತಾರಂತೆ, ಆದ್ರೆ ನಿನ್ನ ಜೀವನ ಮಾತ್ರ ಈ ತರ ಅಂತೆ, ಏನು? ಆಗ ತಕ್ಷಣ ಆತ ಕೈಗೊಂಡು ಹೇಳಿದ, ಮಹಾಶಯ, ನಾನು ಪರಕೀಯ ಕೆಲಸ ಮಾಡ್ತಾ ಇದ್ದೇನೆ. ಏನರ್ಥ ಇರುತ್ತು? ಪರಕೆ ಏನ್ ಮಾಡುತ್ತೆ? ಕಸ ಗುಡಿಸಿ ತಾನು ಕೊಳೆಯಾಗುತ್ತೆ, ನೆಲ ಶುಚಿಗೊಳಿಸಿರುತ್ತದೆ, ನೆಲವನ್ನೇ ಶುಚಿಗೊಳಿಸಿರುತ್ತದೆ, ತಾನು ಮಾತ್ರ ಕೊಳೆಯಾಗಿ ಮೋಲಿ ಸೇರ್ಕೊಂಡಿರುತ್ತದೆ. ನಾನು ಆತ ಕಸ ಪರಕೆ ರೀತಿಯಲ್ಲಿದ್ದೇನೆ ಅಂತ ಹೇಳಿದಾಗ ಶ್ರೀರಾಮಕೃಷ್ಣ ತಕ್ಷಣ ಸುಮ್ಮನೆ ಕರ್ಗೋಗ್ಬಿಟ್ಟರು. ಯಾಕೆ? ಅವನಲ್ಲಿ ಇರ್ತಕ್ಕಂಥ ಅಭಿನಯವನ್ನು ಕಂಡು. ಆದರೆ ಅದೇ ಇನ್ನೊಬ್ಬ ಸನ್ಯಾಸಿ ಇದ್ದಂತೆ, ಅವನು ಅದ್ಭುತ ಸನ್ಯಾಸಿ. ಆಗ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಯಾವಾಗಲೂ ಘೋಷಿಸ್ತಾ ಇರತಕ್ಕಂಥ, ಆದರೆ ಜೀವನ ಮಾತ್ರ ಇತರ. ಅದೇ ಹಾಗೆ ಒಂದು ಕತೆ ಹೇಳಿದ್ರಲ್ಲ, ಆ ಥರ ಅವನ ಬಗ್ಗೆ ನಾವು ಕೂಡ ಶ್ರೀರಾಮಕೃಷ್ಣಗಳಿಗೆ ವರ್ತಮಾನ ಬಂತು. ಕರ್ಮಧರ್ಮ ತೆಲುವುದರಿಂದ ಆ ಸಾಧುವು ಕೂಡ ಈ ಇಬ್ಬರು ಗಡಿಗೆ ಬಂದ್ರಂತೆ. ಬಂದಾಗ ಶ್ರೀರಾಮಕೃಷ್ಣ ಬಿಟ್ಟಾಗೆ ಮುಚ್ಚು ಮನೆಯಲ್ಲಿ ಮಾತಾಡ್ತಕ್ಕಂಥವ್ರವರು ಹೇಳಿದ್ರಂತೆ, ಏನಪ್ಪ ನಿನ್ನ ಬಗ್ಗೆ ಇಂದಿಂದ ಮಾತುಗಳೆಲ್ಲ ಕೇಳ್ಕೊತಾ ಇದೆಯಲ್ಲ, ಏನು? ಆ ಸಾಧು ಹೇಳಿದಂತೆ, ಏನು ಈ ಜಗತ್ತೇ ಮಾಯ, ಹಾಗಿರುವಾಗ ನಾನೇ ಮಾಡಿದ್ದೆಲ್ಲ ಮಾಯ ಅಲ್ವೇ? ನೆರಳು ನೆರಳಿ ಮುಂದೆ ಆಟ ಆಗಿದೆ ಅಷ್ಟೇನೆ, ಈ ಶರೀರ ನೆರಳು ನೆರಳು ನೆರಳಿ ಮುಂದೆ ಆಟ ಆಗಿದೆ ಅಷ್ಟೇನೆ ಅಂದು ಥೂ ನೀನು ಏನಾದ್ರೂ ಬೆಂಕಿ ಹಾಕ ಅಂತ ಹೇಳಿ ಬೈದ್ರಂತೆ ಸ್ವಾಮಿ ಶ್ರೀರಾಮ. ಹಾಗಲ್ಲ, ಅವ್ರು ಬೆಂಕಿ ಹಾಕಲ್ಲ ಅಂತ ಹೇಳಿದ್ದಲ್ಲ, ಇನ್ನೊಂದು ಶಬ್ದ ಹೇಳಿದ್ರು, ಹೇಳಬಾರ್ದು. ಅಲ್ಲಿ ಅವನು ತಾನು ಮಾಡಿದ ಕಾರ್ಯವನ್ನ ಮುಚ್ಚಿಕೊಳ್ಳೋದು ಪ್ರಯತ್ನ ಪಟ್ಟ ನೋಡಿ, ತಕ್ಷಣ ಸಾರಿದ್ದು ಹೇಳ್ಬಿಟ್ಟು. ಆದ್ರೆ ಈತ ವಿನಯದಿಂದ ಹೇಳ್ತಾ ಇದ್ದೆ, ನಾನು ಪರಕೀಯ ಕೆಲಸ ಮಾಡ್ತಾ ಇದ್ದೀನಿ ಅಂತ ಗೊತ್ತು ಅವನಿಗೆ. ತನ್ನ ತಪ್ಪು ಏನು ಕೇಳ್ತಕ್ಕಂತ ಆಗ ಶ್ರೀರಾಮಕೃಷ್ಣ ಮನ್ನಣೆಯನ್ನು ಕೊಡ್ತಾರೆ, ಅದನ್ನು ಮನ್ನಿಸ್ತಾರೆ. ಹೀಗೆ ಭಗವಂತ ನೋಡ್ತಕ್ಕಂತ ದೃಷ್ಟಿ ಇದೆಯಲ್ಲ ಬೇರೆ ಬೇರೆ. ಆದ್ರಿಂದ ವಿನಯವಾಗಿ ಭಗವಂತನ ಇಚ್ಛೆಯಿಂದ ನಾನು ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ, ಭಗವಂತನ ಕೃಪೆಯಿಂದ ನಾನು ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಅಂತನ್ನುವ ನಿರಹಂಭಾವ ಭಾವನೆಯಿಂದ ಮಾಡ್ಕೊಂಡು ಬಂದ್ರೆ ಅದರಿಂದ ಅಪಾಯ ಇಲ್ಲ. ಇದೇ ವಿಜಯಕೃಷ್ಣ ಗುರುಸ್ವಾಮಿ ಬ್ರಾಹ್ಮ ಸಮಾಜದಲ್ಲಿ ಉಪನ್ಯಾಸ ಹೋಗುವಂತಹ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣ ಹೋಗಿದ್ರು. ಒಂದು ದಿನ ಶ್ರೀರಾಮಕೃಷ್ಣನೇ ಸಂಭಾಷಣೆಯನ್ನು ಮುಗಿಯಿತು. ಉಪನ್ಯಾಸದ ಉಪಾಸನೆಯ ವೇಳೆ ಆಯಿತು. ಉಪಾಸನೆ ಅಂತಂದ್ರೆ ಉಪನ್ಯಾಸದ ಮೂಲಕ ಪ್ರಾರ್ಥನೆ ಮೂಲಕ ಅದನ್ನು ಹೇಳಿದ್ದೆ. ಈಗ ವೇದಿಕೆಯ ಮೇಲೆ ಕುಳಿತುಕೊಂಡು ವಿಜಯಕೃಷ್ಣ ಗೋಸ್ವಾಮಿ ಆ ಉಪನ್ಯಾಸ ಕಾರ್ಯವನ್ನು ಮುನ್ನಡೆಸಿಕೊಂಡು ಬರಬೇಕು. ಶ್ರೀರಾಮಕೃಷ್ಣ ದಿವ್ಯವಾದಂತಹ ವ್ಯಕ್ತಿತ್ವದ ಮುಂದೆ ತಾನು ವೇದಿಕೆಯ ಮೇಲೆ ಕುಳಿತುಕೊಂಡು ಮಾತನಾಡುವುದಕ್ಕೆ ಅವರಿಗೆ ಒಂದು ಬಗೆಯ ಸಂಕೋಚ ಆಗ್ತಾ ಇತ್ತು. ಆದ್ದರಿಂದ ಮಹಾಶಯ, ಉಪನ್ಯಾಸಕ್ಕೆ ಸಮಯ ಆಗಿದೆ, ನೀವು ಅನುಮತಿ ಕೊಟ್ಟರೆ ನಾನು ಉಪನ್ಯಾಸ ಮಾಡ್ತೇನೆ ಅಂತ ಹೇಳಿದಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತ ಮಾಡಿಸ್ತಾ ಇದ್ದಾನೆ, ನಾನು ಕೇವಲ ಯಂತ್ರ, ಭಗವಂತನೇ ಯಂತ್ರಿ ಅಂತ ಈ ಭಾವನೆಯಿಂದ ಮಾಡಿದ್ದಾದ್ರೆ ಅದರಿಂದ ಏನು ಅಪಾಯ ಇಲ್ಲ, ಮಾಡಬಹುದು ಅಂತ ಅಲ್ಲೇ ಒಂದು ಬೋಧನೆಯನ್ನು ಕೊಟ್ಟು ಅವರ ಮನಸ್ಸನ್ನು ಸಿದ್ಧಗೊಳಿಸಿ ಕಾರ್ಯವನ್ನು ಮುಂದುವರಿಸುತ್ತಾರೆ. ತಮ್ಮ ಸನ್ನಿಧಿಯಲ್ಲೇ ಆ ಕಾರ್ಯವನ್ನು ಮಾಡಿಸುತ್ತಾರೆ. ಹೀಗೆ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು, ಹೇ ಭಗವಂತ, ನಿನ್ನ ಆರಾಧನೆಯನ್ನು ಮಾಡ್ತಾ ಇದ್ದೇನೆ, ನಿನ್ನ ಮಹಿಮೆಯನ್ನ ಜನರಿಗೆ ನಾನು ತಿಳಿಸ್ತಾ ಇದ್ದೇನೆ, ನನ್ನದೇನೂ ಅಲ್ಲ. ಶ್ರೀ ಸ್ವಾಮಿ ವಿವೇಕಾನಂದರು ಏನೇ ಹೇಳಿದರು, ಜಗತ್ತಿನಾದ್ಯಂತ ಅದ್ಭುತವಾದಂತಹ ವಿಚಾರಧಾರೆಯನ್ನೇ ಸುರಿದು, 1500 ವರ್ಷಗಳಿಗೆ ಬೇಕಾದಷ್ಟು ವಿಚಾರಧಾರೆಯನ್ನೇ ಸುರಿದು ಕೊನೆ ಕೊನೆಗೆ ಅವರು ಏನು ಮಾತನ್ನು ಹೇಳಿದರು, ನನ್ನ ಈ ಬಾಯಿಯಿಂದ ನಾಲ್ಕು ಒಳ್ಳೆ ಮಾತುಗಳು ಏನಾದರೂ ಬಂದಿದ್ರೆ ಅದು ಶ್ರೀರಾಮಕೃಷ್ಣರು. ಏನಾದರೂ ಹೆಚ್ಚು ಕಡಿಮೆ ಮಾತುಗಳನ್ನು ಆಡಿ ಮನಸ್ಸಿಗೆ ಕರ್ತರಿ ಆಗುವಂತೆ ಮಾಡಿದ್ರೆ ಅದೆಲ್ಲ ನನ್ನದು ಅಂತನ್ನುವ ವಿನಯಪೂರ್ವಕವಾದಂತಹ ಒಂದು ಉದ್ಗಾರವನ್ನು ಜನಗಳ ಮುಂದೆ ಇರ್ತಾರೆ. ಎಂಥ ಅದ್ಭುತವಾದಂತಹದ್ದು ಈ ಒಂದು ಭಾವನೆಯಿಂದ ಯಾರೇ ಉಪನ್ಯಾಸ ಮಾಡಿದ್ರೆ ಏನು ಅಪಾಯವಿಲ್ಲ. ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆಯೇ ಉಪನ್ಯಾಸ ಮಾಡೋದಕ್ಕೆ ಸಾಧ್ಯ ಆಗಿದೆ. ಇರೋದ್ರಿಂದ ಇಂಥ ಒಂದು ಭಾವನೆಯನ್ನು ಅವಲಂಬಿಸಿಕೊಂಡು ಯಾರು ಬೇಕಾದರೂ ಉಪನ್ಯಾಸ ಮಾಡಬಹುದು. ಅದಕ್ಕೋಸ್ಕರವೇ ಪ್ರಾರ್ಥನೆಯ ಮೂಲಕ ಉಪನ್ಯಾಸವನ್ನು ಪ್ರಾರಂಭಿಸಿ ಪ್ರಾರ್ಥನೆಯ ಮೂಲಕ ಆ ಉಪನ್ಯಾಸವನ್ನು ಮುಗಿಸಿಬಿಡ್ತು ಅಂತ ಹೇಳಿದ್ರೆ ಅದರಿಂದ ಯಾವ ಅಪಾಯವೂ ಆಗೋದಿಲ್ಲ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸಿ ಮುಂದಿನ ಉಪನ್ಯಾಸವನ್ನು ಶ್ರೀರಾಮಕೃಷ್ಣರ ಪರಮ ಕೃಪೆಯಿಂದ ಮುಂದುವರಿಸುತ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸೃಷ್ಟೇ ಜಗತ್ ಸೃಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿಃ ಓಂ.